ಹಾಲಮ್ಮ ಕೆರೂರಿ ಕ್ಯಾನ್ಸರ್ ಆಸ್ಪತ್ರೆ ಬಾಗಲಕೋಟೆ. ಲೀನಿಯರ್ ಎಕ್ಸಿಲರೇಟರ್, ಬ್ರೇಕಿಥೆರಪಿ, ರೇಡಿಯೋಥೆರಪಿ, ಕೀಮೋಥೆರಪಿಯೊಂದಿಗೆ ತಜ್ಞ ವೈದ್ಯರಿಂದ ಕ್ಯಾನ್ಸರ್ ಚಿಕಿತ್ಸೆ. ಕೆರೂರಿ ಹೃದಯ ರೋಗ ಆಸ್ಪತ್ರೆಯಲ್ಲಿ ತಜ್ಞ ವೈದ್ಯರಿಂದ ಎಂಜಿಯೋಗ್ರಾಮ್, ಎಂಜಿಯೋಪ್ಲಾಸ್ಟಿ, ಸ್ಟೆಂಟಿಂಗ್ ಹಾಗೂ ಹೃದಯ ರೋಗ ಶಸ್ತ್ರಚಿಕಿತ್ಸೆಗಳು ಕೈಗೆಟುಕುವ ದರದಲ್ಲಿ. ಆರೋಗ್ಯ ಕರ್ನಾಟಕ, ಆಯುಷ್ಮಾನ್ ಭಾರತ್ ಕಾರ್ಡು ಹೊಂದಿದವರಿಗೆ ಉಚಿತ ಚಿಕಿತ್ಸೆ. ಸಂಪರ್ಕಿಸಿರಿ ಕ್ಯಾನ್ಸರ್ ಆಸ್ಪತ್ರೆ 0835429703, ಹೃದಯ ರೋಗ ಆಸ್ಪತ್ರೆ 0835429713. ನಿಮ್ಮ ಸುರಕ್ಷತೆಯೇ ನಮ್ಮ ಕಾಳಜಿ, ನಿಮ್ಮ ಆರೋಗ್ಯವೇ ನಮ್ಮ ಪ್ರಾಮುಖ್ಯತೆ. ಕ್ಯಾನ್ಸರ್ ಟ್ರೀಟ್ಮೆಂಟ್ ಚಿಕಿತ್ಸೆಯನ್ನ ವಿಳಂಬ ಮಾಡಬೇಡಿ. ಕ್ಯಾನ್ಸರ್ ಡಯಾಗ್ನೋಸ್ ಮತ್ತು ಸರ್ಜರಿ, ಕೀಮೋಥೆರಪಿ, ರೇಡಿಯೇಷನ್, ಆರ್ಸಿಯು, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ರೇಡಿಯೋಲಜಿ ಮತ್ತು ಸ್ಟಮಕ್ ಪೆಟ್ ಸಿಟಿ ಸ್ಕ್ಯಾನ್ ಟ್ರೀಟ್ಮೆಂಟ್ ನಂತಹ ಎಲ್ಲಾ ಸೌಲಭ್ಯಗಳು ಒಂದೇ ಸೂರಿನಡಿ. ಸಿದ್ಧಿವಿನಾಯಕ್ ಕ್ಯಾನ್ಸರ್ ಹಾಸ್ಪಿಟಲ್, ಸಂಗ್ಲಿ ರೋಡ್, ಮೀರಜ್. ಕರೆ ಮಾಡಿ 8871724848 ಅಥವಾ ವಿಸಿಟ್ ಮಾಡಿ www.cancermiraj.com. ಗ್ರಾಮಲಕ್ಷ್ಮಿ ಗ್ರಾಮೀಣ ಮಹಿಳೆಯರಿಗಾಗಿ ಕಾರ್ಯಕ್ರಮ ಗ್ರಾಮಲಕ್ಷ್ಮಿ. ಕೇಳುಗರೆ, ಇಂದಿನ ಗ್ರಾಮಲಕ್ಷ್ಮಿ ಕಾರ್ಯಕ್ರಮದಲ್ಲಿ ಸ್ವಾವಲಂಬಿ ಮಹಿಳೆ ಜ್ಯೋತಿ ಗೊರವರ್ ಅವರೊಂದಿಗೆ ಸಂದರ್ಶನ ಕೇಳುತ್ತೀರಿ. ಸಂದರ್ಶಿಸುತ್ತಾರೆ ಮಂಜುಳಾ ಪುರಾಣಿಕ್. ಇವತ್ತಿನ ಗ್ರಾಮಲಕ್ಷ್ಮಿ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದಕ್ಕೆ ನಮ್ಮ ಜೊತೆಗೆ ಇದ್ದಾರೆ ಜ್ಯೋತಿ ಶಶಿಧರ್ ಗೊರವರ್. ಇವರು ಮೂಲತಃ ಹುಬ್ಬಳ್ಳಿಯವರು, ಆದ್ರೆ ಪ್ರಸ್ತುತವಾಗಿ ಕಲಘಟಗಿಯ ಹುಲ್ಲಂಬಿಯೊಳಗ ಇವರು ತೋಟದ ಮನೆಯನ್ನ ಹೊಂದಿ ಅಲ್ಲೇನೇ ವಾಸ ಮಾಡಿಕೊಂಡಾರ. ಜ್ಯೋತಿ ಶಶಿಧರ್ ಗೊರವರ್ ಅವರ ಹವ್ಯಾಸಗಳು ಅನೇಕ. ಇವರಿಗೇನು ಮುಂಚಿತವಾಗಿಯೂ ಕೃಷಿ ಬಗ್ಗೆ ಅಷ್ಟೊಂದು ಆಸಕ್ತಿ ಅಭಿರುಚಿ ಇಲ್ಲದೇ ಇದ್ರೂ ಕೂಡ ವಿವಾಹದ ನಂತರ ಕೃಷಿಯಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡು ಬೆಳೆಗಳನ್ನು ಬೆಳೀತಾ, ಜೊತೆಗೆ ಪ್ರಾಣಿ ಸಾಕಾಣಿಕೆಯನ್ನು ಮಾಡ್ತಾ, ಬೆಳೆದಂಥ ಬೆಳೆಯನ್ನ ಮಾರುಕಟ್ಟೆಗೆ ಹೇಗೆ ಒದಗಿಸೋದು, ವ್ಯಾಪಾರವನ್ನು ಹೇಗೆ ನಿರ್ಮಿಸೋದು, ಅದರ ಜೊತೆಗೆ ಆಸಕ್ತಿ ಇರುವಂಥ ಇತರ ಮಹಿಳೆಯರಿಗೆ ಬೆಳೆಗಳನ್ನು ಹೆಂಗೆ ಬೆಳಿಬೇಕು, ಫಸಲನ್ನು ಹೆಂಗೆ ಪಡಿಬೇಕು, ಮಾರುಕಟ್ಟೆಯನ್ನು ಹೆಂಗೆ ಮಾಡ್ಕೊಳ್ಬೇಕು ಅನ್ನೋ ನಿಟ್ಟಿನೊಳಗೆ ಮಾಹಿತಿ ಮಾರ್ಗದರ್ಶನವನ್ನು ನೀಡ್ತಾರೆ ಜ್ಯೋತಿ ಶಶಿಧರ್ ಗೊರವರ್ ಅವರು. ಹಂಗಂದ್ರೆ ಹೆಚ್ಚಿನ ಮಾಹಿತಿಯನ್ನು ಅವರನ್ನು ಮಾತನಾಡಿಸಿ ನಾವು ಪಡ್ಕೊಳ್ಳೋಣ. ನಮಸ್ಕಾರ ಜ್ಯೋತಿ ಶಶಿಧರ್ ಗೊರವರ್ ಅವರು. ನಮಸ್ಕಾರ ರೀ ಮೇಡಮ್. ಜ್ಯೋತಿ ಅವರ, ಕೃಷಿಯಲ್ಲಿ ಮಹಿಳೆ ಅಂದ್ರ ಬಹಳಷ್ಟು ಸಂತಸದ ವಿಷಯ ಇದು. ಅಂದ್ರ ನಾವೇನ್ ಅನ್ಕೊಂಡಿರ್ತೀವಿ, ಮನೆಯೊಳಗಿನ ಗಂಡಸರು ಹೊಲ ಮನಿ ಕೆಲ್ಸಕ್ಕೆ ಹೋಗ್ತಾರ, ಹೆಣ್ಮಗಳು ಬರೀ ಊಟ ತಿಂಡಿ ಮಾಡಿ ಕಟ್ಟಿದ್ರ ಮುಗೀತು ಅಂತ. ಆದ್ರೆ ನೀವು ಇದಕ್ಕೆ ಅಪವಾದ ಅನ್ನೋ ರೀತಿ ಒಳಗ ಹೊಲದಲ್ಲಿ ನೀವೇ ಸಕ್ರಿಯವಾಗಿ ಭಾಗವಹಿಸ್ತಾ, ತೋಟದಲ್ಲಿ ವಿವಿಧ ರೀತಿಯ ಬೆಳೆಗಳನ್ನ ಬೆಳೀತಾ, ಒಬ್ಬ ಸ್ವಾವಲಂಬಿ ಕೃಷಿ ಮಹಿಳೆ ಅಂತ ಅನಿಸ್ಕೊಂಡಿರಿ. ಇದ್ರೊಳಗೆ ಆಸಕ್ತಿ ಹೆಂಗ್ ಬಂತು, ನಮ್ಮ ಕೇಳುಗರಿಗೆ ಪರಿಚಯ ಮಾಡಿಕೊಡ್ತೀರಿ? ಫಸ್ಟ್ ನಮ್ಮ ಮನೆಯವರಿಗೆ ಇದರಲ್ಲಿ ಆಸಕ್ತಿ ಜಾಸ್ತಿ ಇತ್ತು. ಅವರು ಶುರು ಮಾಡಿದ್ಮೇಲೆ ನಾನು ಆ ಕೆಲಸದಲ್ಲಿ ನಾನು ತೊಡಸ್ಕೊಂಡೆ. ಅವರು ಯಾವ ಥರ ಮಾಡ್ತಾರ ಏನು ಅಂತಂದು ನೋಡ್ಕೊಂಡು, ಅಂದರೆ ಲೇಡೀಸ್ ವರ್ಕ್ ಜಾಸ್ತಿ ಇರೋದಿದ್ದು ನಾನು ಕೊಡ್ತಾ ಇದ್ದೇನೆ ರೀ ಸುತ್ತಮುತ್ತಲು ಹೆಣ್ಮಕ್ಳು. ಮತ್ತು ಅವ್ರಿಗೆ ಹೇಳಲಿಕ್ಕೆ ಅಷ್ಟು ಸರಿ ಅನ್ನಿಸ್ಲಿಲ್ಲ, ಇದು ಹೆಣ್ಮಕ್ಳಿಗೆ ತಿಳಿಸಿ ಹೇಳಬೇಕಲ್ಲ ನಾನು ಕೆಲಸ ಮಾಡೋರಿಗೆ. ಹಾಗಾಗಿ ನಾನು ಅದರೊಳಗೆ ಕಲ್ತ್ಕೊಂಡು ಅದರೊಳಗೆ ನಾನು ಭಾಗವಹಿಸ್ಬೇಕಾಯ್ತು. ನಾನೇ ಕಲ್ತ್ಕೊಂಡು ನಾನೇ ಅವ್ರಿಗೆ ಹಿಂಗೆ ಮಾಡಬೇಕು ಹಿಂಗೆ ಅಂತಂದು, ಲೋಕಲ್ ಹೆಣ್ಮಕ್ಳು ನನ್ನ ಕಡೆ ಕೆಲ್ಸಕ್ಕೆ ಬರ್ತಾರೆ, ಅವರಿಗೆ ಆ ಥರ ಕೆಲಸ ಕೊಟ್ಟಿದ್ದೇನೆ ರೀ ನಾನು. ಸ್ಟ್ರಾಬೆರಿ ಬೆಳೆಯೋದು, ಗಿಡ ನಾಟಿ ಮಾಡೋದು, ಮತ್ತು ಕ್ಲೀನಿಂಗ್ ಮಾಡೋದು, ಫ್ರೂಟ್ಸ್ ಬಂದಾಗ ಹರಿಯೋದು, ಮತ್ತು ಮಾರ್ಕೆಟಿಂಗ್ ಕಳಿಸೋದು, ಮತ್ತು ಅದನ್ನ ಯಾವ ಥರ ಪ್ಯಾಕ್ ಮಾಡ್ತಾರ ಯಾವ ಥರ, ಮತ್ತು ಗಿಡ ಕೇರಿಂಗ್ ಎಲ್ಲ, ಮತ್ತು ಕಳೆ ತೆಗೆಯೋದು, ಅದೆಲ್ಲ ಕೆಲಸ ಕೊಟ್ಟಿದ್ದೇನೆ ನಾನು. ಅಂದರೆ ನಿಮ್ಮ ಈ ತೋಟದೊಳಗೆ ಮುಖ್ಯವಾಗಿ ನೀವು ಸ್ಟ್ರಾಬೆರಿಯನ್ನು ಬೆಳಿತೀರಿ? ಹೌದ್ರಿ, ನಾ ಬೆರೀಸ್ ಬೆಳೀತಾ ಇದ್ದೀನಿ, ಮೂರು ಬೆರೀಸಲ್ಲಿ ಕಂಟಿನ್ಯೂ ಆಗಿ ಬೆಳೀತಾ ಇದ್ದೀನಿ. ಯಾವ್ಯಾವುದು? ಸ್ಟ್ರಾಬೆರಿ ಒಂದು ಬೆಳಿತೀನಿ, ಒಂದು ಗೋಲ್ಡನ್ ಬೆರಿ ಅಂತ ಬೆಳಿತೇನೆ, ಮತ್ತು ಆಮೇಲೆ ಮಲ್ಬೆರಿ ಒಂದು ಬೆಳೀತಾ ಇದ್ದೀನಿ, ಮತ್ತು ಎಕ್ಸೋಟಿಕ್ ವೆಜಿಟೇಬಲ್ಸ್ ಮತ್ತು ಫ್ರೂಟ್ಸ್ ಮಾಡ್ತಾ ಇದ್ದೀನಿ. ಈ ಬ್ರೋಕ್ಲಿ, ಜುಕಿನಿ, ರೆಡ್ ಪೊಟೇಟೊ, ಅದು ಸ್ವಲ್ಪ ಮೆಣಸಿನ್ಕಾಯಿ, ಟೊಮೆಟೊ, ಅವನು ಎಲ್ಲ ಬೆಳೀತಾ ಇದ್ದೀನಿ. ರಾಸ್ಬೆರಿ ಅಂತಂದು ಅದು ವರ್ಷಕ್ಕೆ ಒಂದು ಸತ ಬರ್ತೈತಿ, ಎರಡು ವರ್ಷ ಆದಮೇಲೆ ಅದು ಮತ್ತು ಫ್ರೂಟ್ಸ್ ಅದು ಬೆಳೀತಾ ಇದ್ದೀನಿ ನಾನು. ಬೆರಿ ಒಳಗೆ ಬರ್ತೈತೆ ರೀ. ಈಗ ಈ ಬೆರಿ ಬೆಳೆಗಳನ್ನ ಒಂದು ಸಲ ನೀವು ನೆಟ್ರಿ ಅಂದ್ರೆ ಎಷ್ಟು ದಿನಕ್ಕೆ ಇದು ಫಲ ಕೊಡ್ತದೆ? ಇದೆ ಸ್ಟ್ರಾಬೆರಿ ಅನ್ನೋದು ನಾವು ಒಂದ್ ಸತ ನೆಟ್ರ ಅದು 45 ದಿನದ ಮೇಲೆ ಸ್ಟಾರ್ಟ್ ಆಗುತ್ತೆ ಅದು ಫಲ ಕೊಡ್ಲಿಕ್ಕೆ. ಅಂದ್ರೆ ಸುಮಾರು ಎಷ್ಟು ಹಾಕಿರಿ ನೀವು? ಈಗ ನಾನು ಅದು ಮೆಣಸಿನ್ಕಾಯಿ ಕ್ರಾಪ್ ಗತ್ತೆ ಮೇಡಮ್. ಈಗ ನಾವು ದರ್ಸ ಕ್ರಾಪ್ ಚೇಂಜ್ ಮಾಡ್ತೀವಿ. ಒಂದು ಗಿಡ ಏನಿಲ್ಲ ಅಂದ್ರೆ ಒಂದ್ 1.5 kg ಫ್ರೂಟ್ ಕೊಟ್ಟೈತದ, ಅದ್ರ ತನ್ನ ಸೀಸನ್ ಟೈಮ್ದಲ್ಲಿ ಅದು ಕೊಟ್ಟ ಮೇಲೆ ಅದು ಮತ್ತೆ ಹೋಗ್ಬಿಡ್ತೈತೆ ಅದು ಪ್ಲಾಂಟ್. ಮತ್ತೆ ಸೆಪ್ಟೆಂಬರ್ ಆಗಸ್ಟ್ ಎಂಡಿಗೆ ಅದು ಮತ್ತೆ ನಾಟಿ ಮಾಡೋದು ಈಗ ತಗೊಂಡ್ ಬಂದು, ಮತ್ತೆ ಅದು ಮಾರ್ಚ್ ಎಂಡ್ವರೆಗೆ ಇರುತ್ತೆ. ನಾವು ನೀರದು ಯಾವ ತರ ಕೊಡ್ತೀವಿ ಆ ತರ ಲಾಸ್ಟಿಗೆ ಮತ್ತೆ ಒಣಗಿ ಹೋಗುತ್ತೆ. ಈಗ ಈ ಮೂರು ತರದ ಬೆರಿಗಳನ್ನ ಬೆಳಿತೀನಿ ಅಂತ ಹೇಳಿದ್ರಲ್ಲ, ನಮ್ಮ ಮಾರುಕಟ್ಟೆಯಲ್ಲಿ ಇದಕ್ಕಷ್ಟೊಂದು ಬೇಡಿಕೆ ಅದ ಏನು? ಐತೆ ಐತ್ರಿ ಮೇಡಮ್, ಭಾಳ ಬೇಡಿಕೆ ಇದೆ. ಯಾಕಂದ್ರೆ ಇವರೆಲ್ಲ ಈಗೆಲ್ಲ ಫ್ರೂಟ್ಸ್ ಇಲ್ಲೆಲ್ಲ ಇಲ್ಲ, ಈ ತರದ ಫ್ರೂಟ್ಸ್ ಬೆರಿ ಇಲ್ಲ, ಇಲ್ಲಿ ಬೆಳೀತಾ ಇಲ್ಲ ಅವರು. ಹಂಗಾಗಿ ನಾನು ಬೆಳೀತಾ ಇರೋದ್ರಿಂದ ಎಲ್ಲರೂ ಅದನ್ನ ಚಲೋ ಪರ್ಚೇಸ್ ಆಗುತ್ತೆ ನನ್ನ ಕಡೆ. ಎಲ್ಲರಿಗೆ ಈಗ ಇಲ್ಲ ಇಲ್ಲಿ ಬರುವುದಿಲ್ಲ ಅಂತಂದು ಭಾಳ ಮಂದಿಗೆ ತಲೆಯಾಗಿತ್ತು. ಈಗ ನಾವು ಬೆಳೆದಿದ್ದು ನೋಡಿದ್ಮೇಲೆ ಅವ್ರಿಗೆ ಇದು ಥರ ಫ್ರೂಟ್ ಬರ್ತಾವನ್ನ ಇಲ್ಲಿ, ನಾವು ಅಲ್ಲಿ ಹೋದಾಗ ಮಹಾಬಲೇಶ್ವರದಾಗ ಅದೆಲ್ಲ ನೋಡಿ ತಿಂತಿದ್ರು. ಈಗ ನಾನು ಬೆಳೆದಿದ್ದರಿಂದ ಅವ್ರಿಗೆ ಎಲ್ಲರಿಗೆ ಇದು ಇದು ಹೊಸ ಟೈಪ್ ಬರತೈತಲ್ಲ ಇದು ಅಂತಂದು ಅವ್ರಿಗೆ ಒಂದು ಖುಷಿ ಇದೆ. ಆದ್ರೆ ಸೇಲ್ ಆಗ್ತೈತೆ ಎಲ್ಲ ಸೇಲ್ ಆಗ್ತದ ಅಂತಂದ್ರೆ ಎಲ್ಲ ಮಾರುಕಟ್ಟೆಯನ್ನು ಹೆಂಗ್ ಮಾಡ್ಕೊಂಡಿರಿ ಇದಕ್ಕೆ? ಇದು ಸೀಸನ್ ಟೈಮ್ದಲ್ಲೇ ಅದು ಏನಿಲ್ಲ ಅಂದ್ರೂ ನಾವು ಪ್ಲಾಂಟೇಶನ್ ಮ್ಯಾಗ ಡಿಪೆಂಡ್ ಇರ್ತೈತ್ರಿ. ಅದು ಎಷ್ಟು 5,000 ಮಾಡ್ತೀವಿ 7,000 ಮಾಡ್ತೀವಿ. ಈಗ ನಮ್ದು 7,000 ಪ್ಲಾಂಟೇಶನ್ ಅಷ್ಟು ಚಲೋ ಬಂದ್ರೆ ನಮ್ಗೆ ಈಗ ಫ್ರೂಟ್ಸ್ ನಾವು ಸ್ವಲ್ಪ ಸ್ವಲ್ಪ ಭಾಗ ಮಾಡ್ಕೊಂಡು ಒಂದಿಷ್ಟು ಮಂಗಳೂರಿಗೆ ಕಳಿಸ್ತೀವಿ. ಸ್ವಲ್ಪ ನಮ್ಗೆ ಎಲ್ಲಿ ಜಾಸ್ತಿ ಆರ್ಡರ್ ಇದೆ ಅಲ್ಲಿ ಎಲ್ಲ ಕಡೆ ಸುತ್ತಮುತ್ತಲೂ ಮಾರ್ಕೆಟಿಂಗ್ ಮಾಡಬೇಕಾಗ್ತೈತೆ. ಬರೀ ಒಂದೇ ಧಾರವಾಡನ ಮಾಡ್ಕೊಂಡು ಕೊಡ್ತೀವಿ ಹುಬ್ಳಿ ಅಂತ ಹಿಂಗೇನಿಲ್ಲ, ಎಲ್ಲ ಕಡೆನೂ ಅಂದ್ರೆ ನಮಗೆ ಪರಿಚಯ ಇರ್ತೈತಿ ಮತ್ತು ರೇಟ್ ನಮ್ಗೆ ಚಲೋ ಸಿಗ್ತಿರ್ತೈತಿ. ಈಗ ಬೆಂಗಳೂರು ಕಳಿಸ್ತೀವಿ ಸ್ಟಾರ್ಟಿಂಗ್ ಒಳಗೆ, ಗೋವಾಕ ಎಲ್ಲೆಲ್ಲಿ ಆರ್ಡರ್ ಇರ್ತೈತೆ ಅಲ್ಲೆಲ್ಲಿ ಕಳಿಸ್ಕೊಡ್ತೇನೆ ನಾನು. ಅಂದ್ರೆ ನೀಟಾಗಿ ಪ್ಯಾಕ್ ಮಾಡಿ ಕಳಿಸ್ತೀರಿ? ಹೆಂಗ ಎಲ್ಲ ನೀಟಾಗಿ ಪ್ಯಾಕ್ ಮಾಡಿ ಕಳಿಸಿದ್ರಿ ಅವರಿಗೆಲ್ಲ? ಬೆಳಿಗ್ಗೆ ಎದ್ದು ಕೊಟ್ಟಾಗ ಹಾರ್ವೆಸ್ಟಿಂಗ್ ಮಾಡ್ತೀವಿ ಸ್ಟ್ರಾಬೆರಿ, ಆಮೇಲೆ ಎಲ್ಲ ತಗೊಂಡು ಬಂದು ಕ್ಲೀನಾಗಿ ಯಾವ್ದು ಫ್ರೂಟ್ ಒಳ್ಳೇದಿದೆ ಅದನ್ನಷ್ಟ ಮುಂದೆ ಪ್ಯಾಕ್ ಮಾಡಿ ಕಳಿಸ್ತೀವಿ. ಯಾಕಂದ್ರೆ ಪ್ಯಾಕ್ ಮಾಡಿ ಹೋಗಕ್ಕೆ ಟೈಮ್ ಬೇಕಲ್ಲ ಅದಕ್ಕೆ. ಅದಕ್ಕೆ ಏನಿಲ್ಲ ಅಂದ್ರೆ ಒಂದು 8-9 ತಾಸೊಳಗೆ ಹೋಗಿ ಮುಟ್ಟು, ಎಕ್ಸೋಟಿಕ್ ಫ್ರೂಟ್ ಇರೋದ್ರಿಂದ ಲಘು ಮುಟ್ಟಬೇಕಾಗ್ತೈತ್ರಿ ಅದು, ಆ ಟೈಮ್ದಾಗ ಹೋಗಿ ಮುಟ್ಟಿಸಬೇಕಾಗ್ತೈತೆ ಅದನ್ನ. ಮತ್ತೆ ಈಗ ಲೋಕಲ್ ಆರ್ಡರ್ ನಾನು ಮನೆ ಮನೆಗೆ ಜಾಸ್ತಿ ನನಗೆ ಇಲ್ಲಿ ಹುಬ್ಳಿ ಧಾರವಾಡದಾಗಿದ್ರೆ ಅವ್ರಿಗೆ ಹೋಗಿ ಡೈರೆಕ್ಟ್ ಆಗಿ ನಾನು ಕೊಡ್ತೇನೆ. ಒಂದು ಸೆಂಟರ್ ಒಂದು ಜಾಗ ಮಾಡ್ಕೊಂಡಿದ್ದೀನಿ, ಅವ್ರು ನನಗೆ ಆರ್ಡರ್ ಬಂದು ಕೊಟ್ಟಾಗ ಹೋಗಿ ಅವ್ರಿಗೆ ಮನೆಗೂ ಮುಟ್ಟಿಸ್ತೇನೆ ನಾನು. ಅಂದ್ರೆ ಜ್ಯೋತಿ ಅವರ, ಇಲ್ಲೇ ನೀವು ಬೆಳೆಯನ್ನ ಬೆಳಿಲಿಕ್ಕೆ ಕೂಡ ನೀವು ತೋಟದಲ್ಲಿ ಕೆಲಸ ಮಾಡ್ತೀರಿ, ಮತ್ತೆ ಮಾರ್ಕೆಟಿಂಗ್ ಮಾಡಬೇಕು ಅಂದಾಗ ಅಲ್ಲೂ ಮಾಡ್ತೀರಿ, ಹೆಂಗೆ ಸಮಯವನ್ನ ಹೊಂದಿಸ್ಕೊಳ್ತೀರಿ? ಇಲ್ಲ ಮೇಡಮ್, ಅಲ್ಲ ಬೆಳಗ್ಗೆ ಲಘುನ ಎದ್ದು ಎಲ್ಲ ಅಡಿಗೆ ಅದೆಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಆಮೇಲೆ ಇವ್ರು ಹೆಣ್ಮಕ್ಳು ನನ್ಗೆ ನಮ್ಮ ಕಡೆ ವರ್ಕರ್ ಬರ್ತಾರಲ್ಲ ಮಹಿಳೆಯರು, ಅವ್ರು ಭಾರಿ ಟ್ಯಾಲೆಂಟೆಡ್ ಇದ್ದಾರೆ ರೀ ಮೇಡಮ್. ಒಂದೆರಡು ಸತ ನಾನು ಇವೆಲ್ಲ ಅಡಿಗೆ ಅದೆಲ್ಲ ಮುಗಿಸ್ಕೊಂಡವ್ರಾಗ ಅವ್ರು ಹಣ್ಣರ್ ಪ್ಯಾಕ್ ಮಾಡಿ ಕೊಟ್ಬಿಟ್ಟಾರ ನಂಗೆ. ಅವ್ರಿಗೆ ಅಷ್ಟು ಗೊತ್ತಾಗಿದೆ ಇವ್ರು ಹೋಗಿ ಮುಂದೆಲ್ಲ ಮುಟ್ಟಿಸ್ಬೇಕು ನಂಗೆ ಪ್ರಾಬ್ಲಮ್ ಆಗ್ತಾವ ಅಂತ ಅವ್ರಿಗೆ ಗೊತ್ತೈತಿ. ಹಂಗಾಗಿ ಅವರು ಆ ಟೈಮ್ದಾಗ ರೆಡಿ ಮಾಡ್ತಾರೆ. ಮತ್ತು ಹೆಚ್ಚಾಗಿ ನಂದು ಎರಡನೇ ಮಗ ದೊಡ್ಡ ಮಗ ಇದ್ದಾನಲ್ಲ ಅವ್ನ ಪಟ ಪಟ ಪ್ಯಾಕ್ ಮಾಡ್ತಾನೆ, ಅವನಿಗೂ ಕಲಿಸಿದ್ದೀನಿ ನಾನೆಲ್ಲ. ಪೂರಾ ಫ್ಯಾಮಿಲಿನೇ ನಮ್ದು ಅಗ್ರಿಕಲ್ಚರ್ ಮಾಡ್ತಾ ಇರೋದಲ್ಲ, ಅಂದ್ರೆ ದೊಡ್ಡ ಮಗ ಎಲ್ಲ ಹಣ್ಣು ಹರ ಹೆಣ್ಮಕ್ಳು ಹರಿದು ಕೊಟ್ಬಿಟ್ರೆ ಅವನಿಷ್ಟು ಪ್ಯಾಕಿಂಗ್ ಕೌನು ಕುಂಡಿರ್ತಾನೆ ಒಂದು ಇಬ್ಬರು ಮಂದಿ ಹೆಣ್ಮಕ್ಳು ಕರ್ಕೊಂಡು. ನಾನಂದ್ರೆ ಮಧ್ಯಾಹ್ನ 2-3 ಗಂಟೆ ಮಟ್ಟ 4 ಗಂಟೆ ಒಳಗೆ ಹೋಗ್ಲಿಕ್ಕೆ ಕೊಂಡ್ಬೇಕಲ್ರಿ, ಅಷ್ಟೊತ್ತಲ್ಲ ಅಂದ್ರೆ ಅಷ್ಟು ಪ್ಯಾಕ್ ಮಾಡಿ ನಂಗೆ ಕೊಟ್ಟಿರ್ತಾರೆ ಅವ್ರು. ಆ ಟೈಮ್ದಾಗ ಹೋಗಿ ತಗೊಂಡು ಬಂದು ಅವ್ರವ್ರಿಗೆ ಯಾವ ಆರ್ಡರ್ ಐತಿ ಮೊದಲ ಆರ್ಡರ್ ತಗೊಂಡಿರ್ತೇನೆ ನಾನು, ಆ ಟೈಮ್ದಾಗ ಹೋಗಿ ಅವ್ರಿಗೆ ಮುಟ್ಟಿಸ್ತೇನೆ ರೀ. ಈಗ ಜ್ಯೋತಿ ಅವರ ಮಾತಾಡ್ತಾ ನೀವು ಹೇಳಿದ್ರಿ ನಿಮ್ಮ ತೋಟದಲ್ಲಿ ಕೆಲಸ ಮಾಡೋರು ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು. ಮಹಿಳೆಯರು ಯಾಕೆ ಮಹಿಳೆಯರನ್ನ ಆಯ್ಕೆ ಮಾಡ್ಕೊಂಡಿರಿ? ಹೇಳಿದ ಟೈಮ್ದಲ್ಲಿ ತಪ್ಪಿಸೋದಿಲ್ಲ ಅವ್ರ ಒಂದೇ ಮಾತು. ಮತ್ತೆ ಮಹಿಳೆಯರು ಅಂದ್ಕೊಟ್ಟಾಗ ಜಾಸ್ತಿ ಅವ್ರಿಗೆ ಮಹಿಳೆಯದ್ದು ಏನೈತಿ ಕಷ್ಟ ಅಂತ ಗೊತ್ತಿರ್ತೈತೆ ಅವರಿಗೆ. ಅವರು ಮತ್ತು ಮಹಿಳೆಯರು ಕಂಟಿನ್ಯೂ ಆಗಿ ನಾನು ಅವ್ರಿಗೆ ಒಬ್ಬರು ಬಂದ್ರೆ ಈಗ ಅವರು ಬಿಡೋಕ್ಕಾಗೋದಿಲ್ಲ. ನಾವು ಕಂಟಿನ್ಯೂ ಆಗಿ ಅಂಥ ಮಹಿಳೆಯರಿಗೆ ನಾನು ಕರ್ಕೊಂಡು 2 ದಿನ ಬಂದರು 3 ದಿನ ಬಿಟ್ಟರೆ ಅಂಥ ಮಹಿಳೆಯರಿಗೆ ಇಲ್ಲ. ಅವರು ಈಗ ಕಂಟಿನ್ಯೂ ಆಗಿ ನಾನು ಕೆಲಸ ಕೊಡ್ತೇನೆ ಅಂದ್ಕೊಟ್ಟಾಗ ಅವ್ರಿಗೆ ಒಂದು ಇಂಟ್ರೆಸ್ಟ್ ಇರ್ತೈತಿ. ಕರೆಕ್ಟಾಗಿ ಆ ಟೈಮ್ದಾಗ ಅವ್ರಿಗೆ ಮನೆಗೆ ಹೋಗೋದ್ರಿಂದ ಆ ಟೈಮ್ದಾಗ ವರ್ಕ್ ಮುಗಿಸ್ಕೊಂಡು ನನ್ನ ಕಡೆ ಇದ್ದು ಹೋಗ್ಬೇಕಂತ ಅವ್ರಿಗೆ ಒಂದು ಆಸೆ ಇರ್ತೈತಿ, ಹೊಳಿ ಮನೆಗೆ ಹೋಗ್ಬೇಕಪ್ಪ ಇಷ್ಟು ಕೆಲಸದಾಗ ಮುಗಿಸಿ ನಾನು. ಅಂದ್ರೆ ಇಲ್ಲಿ ನೀವು ಒಬ್ಬ ಸ್ವಾವಲಂಬಿ ಮಹಿಳೆ ಆಗುವುದರ ಜೊತೆಗೆ ಬೇರೆ ಮಹಿಳೆಯರಿಗೂ ಕೂಡ ಒಂದು ಆರ್ಥಿಕವಾಗಿ ಸಹಾಯ ಮಾಡಿ ನಿಮ್ಮ ತೋಟದಾಗ ಬಂದವರು ಕೆಲಸ ಮಾಡೋದ್ರಿಂದ ಅವ್ರಿಗೂ ಕೂಡ ಒಂದು ಆರ್ಥಿಕವಾಗಿ ಒಂದು ಸಹಾಯ ಆಗುತ್ತದೆ. ಎಷ್ಟು ಜನ ಮಹಿಳೆಯರಿದ್ದಾರೆ? ಏನಿಲ್ಲ ಅಂದ್ರೂ ಒಂದು 8 ಜನ ಮಹಿಳೆಯರಿಗೆ ಕಾಯಂ ಕೆಲಸ ಕೊಟ್ಟಿರ್ತೇನೆ ರೀ. ನಾನು ಎಲ್ಲೆಲ್ಲಿ ಪ್ಲಾಂಟೇಶನ್ ಮಾಡ್ತೇನಲ್ಲ, ಈಗ ಲಾಸ್ಟ್ ಟೈಮ್ ನಾನು ಗಂಬೆಪುರದ ಹತ್ರ ಮಾಡಿದ್ದೆ, ಅಲ್ಲಿ ಹೆಣ್ಮಕ್ಳಿಗೆ ಅಲ್ಲಿ ನಾನು ಕೆಲಸ ಕೊಟ್ಟಿದ್ದೆ. ಮತ್ತೆ ಇಲ್ಲಿ ಕಳಸನಕೊಪ್ಪ ಅಂತಂದು ಪೋಲಿಯೋಸ್ ತಗೊಂಡು ಮಾಡಿದ್ದೆ, ಅಲ್ಲಿ ಕೆಲಸ ಕೊಟ್ಟಿದ್ದೆ. ನನ್ನಲ್ಲಿ ಬರೋ ಹೆಣ್ಮಕ್ಳಿಗೂ ಕೆಲಸ ಕೊಡ್ತೇನೆ. ನಾನು ಎಲ್ಲಿ ಪ್ಲಾಂಟೇಶನ್ ಮಾಡಿರ್ತೇನಲ್ಲ ಅಲ್ಲಿ ಅವ್ರವ್ರು ಆ ಊರಿನ ಹೆಣ್ಮಕ್ಳು ಬಂದೇ ಕೆಲಸ ಮಾಡ್ತಾ ಇರೋದವ್ರು. ಅಲ್ಲ ಜೊತೆ ಅವರು ಪ್ಲಾಂಟೇಶನ್ ಮಾಡ್ತೀನಿ ಅಂದ್ರಿ ಅಂದ್ರೆ ನಿಮ್ಮ ತೋಟ ಬಿಟ್ಟು ಬೇರೆ ಕಡೆಗೂ ಹೋಗಿ ಮಾಡ್ತೀರಿ? ಹಾ, ಬೇರೆದ ಈಗ ಏನಾದರೂ ಪ್ಲಾಂಟೇಶನ್ ಈಗ ಬೇರೆದವ್ರದ್ದು ಈಗ ಒಂದು 1/2 ಎಕರೆ ಜಾಗ ವೇಸ್ಟ್ ಬಿದ್ದಿರ್ತೈತಿ, ಪಾಪ ಅವ್ರಿಗೆ ಏನು ಬೆಳಿಲಿ ಅಂತ ಗೊತ್ತಾಗೋದಿಲ್ಲ. ಅವರೆಲ್ಲ ಖರ್ಚು ಮಾಡಿದ್ರೆ ನಾನು ಪ್ಲಾಂಟೇಶನ್ ಮಾಡೋಕೆ ಅವ್ರಿಗೆ ಹೆಲ್ಪ್ ಮಾಡ್ತೇನೆ, ಅವ್ರಿಗೆ ಇಂಟ್ರೆಸ್ಟ್ ಇದ್ರೆ. ಈಗ ಮನೆಯಲ್ಲಿದ್ದವ್ರು ಯಾರಾದರೂ ಫ್ರೀ ಒಳಗೆ ಒಂದು 2,000 ಗಿಡ ಮೇಂಟೆನೆನ್ಸ್ ಮಾಡ್ಬೋದು ಈಗ ನಿಮ್ಮ ಮನೆಯಲ್ಲಿ ಜಾಗ ಇದ್ರೆ. ಆ ಥರ ಈಗ ಹೆಣ್ಮಕ್ಳು ಮನೆಯಲ್ಲಿ ಖಾಲಿ ಈಗ ಮಧ್ಯಾಹ್ನ ಮೇಲೆ ಏನಾದರೂ ಅದೇನು ಸ್ಮಾರ್ಟ್ ವರ್ಕೇ ಇದೆ, ಯಾವ ಥರ ಏನು ಮಲ್ಚಿಂಗ್ ಪೇಪರು ಬೆಡ್ ಪ್ರಿಪ್ರೇಷನ್ ಇರುತ್ತೆ, ಅಷ್ಟು ಮುಗಿದ್ಮೇಲೆ ಆಮೇಲೆ ಹೆಣ್ಮಕ್ಳು ಅದನ್ನ ಕ್ಲೀನಿಂಗ್ ಆಯ್ತು ಫ್ರೂಟಿಂಗ್ ಪ್ಯಾಕಿಂಗ್ ಆಯ್ತು ಮಾಡ್ಕೊಂಡು ಹೋಗ್ಬೋದು. ಅನ್ಬ ಸ್ಟ್ರಾಬೆರಿ ಹಚ್ಕೊಂಡು ಮಾರ್ಕೆಟಿಂಗ್ ಮಾಡ್ಕೋಬಹುದು. ಟೆರಿಸ್ ಗಾರ್ಡನ್ ಆಯ್ತು, ನಿಮ್ಗೆಲ್ಲ ಆಸಕ್ತಿ ಇರ್ತೈತಿ. ಈಗ 100 ಗಿಡ ಬೆಳೆಯೋರು ಇರ್ತಾರ, ಅಂತವ್ರಿಗೆ ನಾನು ತಗೊಂಡು ಹೋಗ್ಲಿಕ್ಕೆ ಅವ್ರಿಗೆ ಹೆಲ್ಪ್ ಮಾಡ್ತೇನೆ. ಅಂದ್ರೆ ಜೊತೆಗೆ ಪ್ಲಾಂಟೇಶನ್ ನೀವ ಕೊಡ್ತೀರಿ? ಹಾ, ನಾನೇ ಕೊಡ್ತೇನ್ರಿ ಪ್ಲಾಂಟೇಶನ್. ಮತ್ತೆ ಅವ್ರು ಇದ್ದಂತ ಜಗದಲ್ಲಿ ಅವ್ರಿಗೆ ಮಾಹಿತಿ ಮಾಡ್ತಾ ಮಾಹಿತಿ ಕೊಟ್ಟು ಬರ್ತೇನೆ ಅವ್ರಿಗೆ ಹೋಗಿ. ಅವ್ರಿಗೆ ಇಂಟ್ರೆಸ್ಟ್ ಮಾಡ್ಬೇಕು ಹೆಂಗ್ ಮಾಡ್ಬೇಕಂತ ಅವ್ರಿಗೆ ಹೇಳ್ಕೊಡ್ತೇನೆ. ನಾನು ಅವ್ರಿಗೆ ಯಾರು ಕಲಿಬೇಕಂತ ಮಾಡ್ತಾರಲ್ಲ ಅವ್ರಿಗೆ ಹೇಳ್ಕೊಡ್ತೇನೆ. ಇದ್ರ ಜೊತೆ ಅವ್ರ ಇದ್ರ ಜೊತೆಗೆ ಮತ್ತೇನೆಲ್ಲ ಬೆಳಿತೀರಿ ತೋಟದಾಗ? ಮತ್ತ ಅರಿಶಿನ ಬೆಳಿತೇನ್ರಿ ನಾನು, ಅದ್ರದ ಉಪ್ಪಿನಕಾಯಿ ಮಾಡ್ತೇನೆ ಅರಿಶಿನದ. ಮತ್ತ ಮಾವಿನಕಾಯಿದ ಸೀಸನ್ ಈಗ ಹೆಣ್ಮಕ್ಳಿಗೆ ಕೆಲಸ ಮಾರ್ಚ್ ಏಪ್ರಿಲ್ದಲ್ಲಿ ಏನ್ ಕೆಲಸ ಇಲ್ಲ ಅಂದ್ರೆ ಅವ್ರಿಗೆ ಉಪ್ಪಿನಕಾಯಿ ಮಾಡೋದು ಅದೆಲ್ಲ ಕೆಲಸ ಮಾಡ್ತೀವಿ ನಾವು ಮನೆಯಲ್ಲಿ. ಹಾಗೆ ಈ ಚಳ್ಳಕಾಯಿ ಆಯ್ತು, ಮತ್ತೆ ಈ ಸೌತಿಕಾಯಿ ಕರಿಂಡಿ ಆಯ್ತು ಇಂಥದ್ದು. ಮತ್ತೆ ಅವ್ರಿಗೂ ಒಂದು ವರ್ಕ್ ಕೊಟ್ಟಂಗೆ ಆಗ್ತೈತಿ, ನನ್ನ ಕಡೆನೂ ಮಾರ್ಕೆಟಿಗೆ ನಾನು ಕಳಿಸ್ದಂಗೆ ಆಗ್ತೈತಿ. ಅರ್ಶಿನ ಪುಡಿ ಅದು ನಾವ ಬೆಳೆದು ನಾನು ಕಟ್ ಸಣ್ಣ ಡ್ರೈ ಮಾಡಿಸಿ ಗಿರಣಿಗೆ ಹಾಕೊಂಬಂದು ಪ್ಯಾಕ್ ಮಾಡಿ ಅವ್ರಿಗೆ ಕೊಡ್ತೀನಿ ನಾನು. ಹೆಣ್ಮಕ್ಳಿಗೆ ಅದು ಒಂದು ಕಟ್ ಮಾಡಿ ಒಣಗಿಸೋದು, ಹೆಚ್ಚಿಡೋದು, ಅದು ಒಂದು ಮಾರ್ಚ್ ಏಪ್ರಿಲ್ದಾಗ 2 ತಿಂಗಳು ಅವ್ರಿಗೆ ಉಪ್ಪಿನಕಾಯಿದ್ದು ಸ್ವಲ್ಪ ಕೆಲಸ ಆಗ್ಬಿಡ್ತೈತೆ ಅವ್ರಿಗೆ. ಭಾಳ ಮಳೆ ಅಂದ್ರೆ ಜೂನ್ ಜುಲೈದಾಗ ಸ್ವಲ್ಪ ಸೂಟಿ ಇರ್ತೈತೆ 2 ತಿಂಗಳು ರೀ. ಆಮೇಲೆ ಕಂಟಿನ್ಯೂ ಆಗಿ ಮತ್ತೆ ಅವ್ರಿಗೆ ನಾಗರ ಪಂಚಮಿ ಆದ್ಮೇಲೆ ಕೆಲಸ ಕಂಟಿನ್ಯೂ ಸ್ಟಾರ್ಟ್ ಆಗುತ್ತೆ ಅವ್ರಿಗೆ. ನರ್ಸರಿ ಕೆಲಸ, ಆಮೇಲೆ ಸ್ಟ್ರಾಬೆರಿ ಪ್ಲಾಂಟೇಷನ್ ಅದು ಈ ತರ ಕೆಲಸದೆಲ್ಲ ಅವ್ರಿಗೆ. ಮತ್ತೆ ಉಪ್ಪಿನಕಾಯಿ ಮಾಡೋದು ಅದನ್ನ ಹೇಳಿ. ಈಗ ಇದ್ರ ಜೊತೆಗೆ ಪ್ರಾಣಿ ಸಾಕಾಣಿಕೆ ಕೂಡ ತಾವು ಮಾಡೀರಿ? ಹೌನ್ರಿ. ಏನೆಲ್ಲ ಸಾಕೀರಿ ಮನೆಯಲ್ಲಿ? ಏನಿಲ್ಲ ಅಂದ್ರೂ ಒಂದ್ 5 ಜವಾರಿ ಆಕಳ ಸಾಕಿದೇವ್ರಿ, ಪಾರಿವಾಳ ಸಾಕಿದೇವ್ ಒಂದ್ 50, ಮತ್ತ ಕೋಳಿ ಸಾಕಾಣಿಕೆ ಮಾಡ್ಕೊಂಡಿದ್ದೆ ಅವು ಒಂದ್ 50 ಕೋಳಿ ಇದಾವ. ಡಕ್ ಸಾಕಾಣಿಕೆ ಮಾಡ್ಕೊಂಡ್ ಅಂದ್ರೆ ಏನದ ಏನಿಲ್ಲ ಅಂತ ಅನ್ಬೇಕು ಜೊತೆ ತೋಟದಾಗ. ಅಂದ್ರೆ ಪ್ರಾಣಿ ಸಾಕಾಣಿಕೆ, ಪ್ರಾಣಿ ಸಾಕಾಣಿಕೆ ಮತ್ತೆ ವಿವಿಧ ರೀತಿಯ ಒಂಥರ ಪ್ರಾಯೋಗಿಕವಾಗಿ ಕೆಲಸಗಳನ್ನ ನೀವು ಆರಿಸ್ಕೊಳ್ಳಿಕತ್ತೀರಿ? ಹೌದ್ರಿ. ಹೌದು, ಸಾಮಾನ್ಯವಾಗಿ ಎಲ್ಲರೂ ಕಾಮನ್ ಆಗಿ ಬೆಳೆಯುವಂತ ಬೆಳೆಗಳನ್ನ ಬೆಳಿತಿರ್ತಾರ, ಆದ್ರೆ ನಿಮ್ದು ಒಂಥರ ವಿಭಿನ್ನ ರೀತಿ ಒಳಗ. ಹೌದ್ರಿ. ಕೋಳಿ ಅದೆಲ್ಲ ನಮ್ಗ ಡೈಲಿ ಎಗ್ ಚಲೋ ಕೊಡ್ದು, ಜವಾರಿ ಕೋಳಿನ ಸಾಕಿವ್ರಿ ಯಾವ ಇದ್ರು, ಅದ್ರದ್ದು ಮೊಟ್ಟೆ ಈಗ ಅದು ನನಗೆ ಆರ್ಡರ್ ಇದ್ದೇ ಇರ್ತೈತೆ, ಅದು ಸಿಗುದಿಲ್ಲ ಅದ್ರ ಕರೆ ಹೇಳ್ಬೇಕಂದ್ರೆ. ಆದ್ರೆ ನಮ್ ಕಡೆ ಇದ್ದೇ ಇರ್ತೈತಿ. ಮತ್ತ ಮರಿ ಆಗ್ತಿರ್ತಾವ ಕಂಟಿನ್ಯೂ, ಅದು ಅದ ತಗೊಂಡ್ ಬಂದ ಒಮ್ಮೆ ಐತಿ ಕೋಳಿ ಅಂದ್ರೆ ತಾನ ತತ್ತಿ ಮರಿ ಇಲ್ಲಿ ಅಂತ ಹಿಂಗ ಅದು ನಮ್ಗ ಉತ್ಪನ್ನ ಕೊಟ್ಟ ಕೊಡ್ತಿರ್ತೈತಿ. ಪ್ರಾಣಿ ಅನ್ನಕಷ್ಟ, ಅದ್ರಿಂದ ಉತ್ಪನ್ನ ನಮಗ್ ಬಹಳ ಇರ್ತೈತಿ. ಈಗ ನಾವು ಹೊಲಕ್ ಬೇಕಂದ್ರೆ ಗೊಬ್ಬರ ಬೇಕಂದ್ರೆ ಆಕಳ ಬೇಕಲ್ರಿ ಈಗ ನಮ್ ಕಡೆ, ಎಷ್ಟು ನಾವು ಗೊಬ್ಬರ ಮಾರಾಕ್ ತರ್ಲಿಕ್ಕೆ ಆಗ್ತೈತಿ. ಮತ್ತ ಅದನ್ನ ನಮ್ಗೆ ಆರ್ಗ್ಯಾನಿಕ್ ನಮ್ಮ ಜವಾರಿ ಇರೋದ್ರಿಂದ ಗೋಮೂತ್ರ ಬೇಕಾಗ್ತೈತಿ ನಮ್ಗೆ, ಈ ಮಶಗಣಿ ಬೇಕಾಗ್ತೈತಿ, ಎಲ್ಲಿ ತಗೊಂಡ್ ಬರೋದು ಅಂತಂದು ಮನೆಯಲ್ಲಿ ಅವು ಮತ್ತೆ ಬೇಕಲ್ಲ. ಈಗ ರೈತಾಪಿ ಮಾಡಕ್ ಬಂದೇ ಬಂದ್ರೆ ಅವೆಲ್ಲ ಇರಬೇಕಂತಂದು ನನ್ನ ವಿಚಾರ. ಅಂದ್ರೆ ಇಲ್ಲಿ ನಿಮ್ಗೆ ಪ್ರಾಣಿಗಳ ಒಂದು ಉಪಯೋಗದ ಜೊತೆ ಜೊತೆಗೆ ಅವುಗಳು ಕೊಡುವಂತ ಹಾಲು ಮತ್ತೆ ಇದು ಕೂಡ ನಮ್ಗೆ ಇಂಪಾರ್ಟೆಂಟ್ ಆಗ್ತೈತಿ. ಈಗ ತಗೊಂಡ್ ಬರ್ಲಿಕ್ಕೆ ಆತ ಕೋಳಿಗ ಅಂದ್ರೆ ಈಗ ಮೊಟ್ಟೆ ಬೇಕಪ್ಪ ಅಂದ್ರೆ ಈಗ ಎಲ್ಲಿ ತಗೊಂಡ್ ಬರಕ್ ಆಗ್ತೈತಿ ಅಂತಂದು ಮನೆಯಲ್ಲೇ ಸಾಕೊಂಡಿವಿ. ಈಗ ಹಾಲು ಮಾರಾಟ ಮಾಡ್ತೀರಿ? ಜವಾರಿ ಆಕಳ ಇರೋದ್ರಿಂದ ಮನೆಯಲ್ಲೇ ನಮ್ಮ ಮತ್ತೆ 4 ನಾಯಿ ಇದೆಲ್ಲ ಅದೇ ಬಂದ್ರೆ ಅದು ಹೆಚ್ಚಾನ ಹೆಚ್ಚು ನಮ್ಮ ಗೋಮೂತ್ರ ಮತ್ತೆ ಸಗಣಿಗೆ ಜಾಸ್ತಿ ಉಪಯೋಗ ಇರೋದು ಅದು. ಹಂಗಾಗಿ ಅದು ಜಾಸ್ತಿ ಉಪಯೋಗ ಮಾಡ್ತೀವಿ. ಒಟ್ಟು ಎಷ್ಟು ಜನ ಇದ್ದೀರಿ ಮನೆಯೊಳಗೆ? ಮನೆಯಲ್ಲೇ 4, ಒಂದಿನೊಬ್ಬ, ಒಂದು 7 ಜನ ಆಗ್ತೀವ್ರಿ. ಒಬ್ಬರ ನನ್ನ ಜೋಡಿನ ಒಬ್ಬಕ್ಕೆ ಅನಾಥ ಒಬ್ಬಕ್ಕೆ ಇಟ್ಕೊಂಡಿದ್ದೀನಿ ನೋಡ್ರಿ. ಅವನು ಆಕೆ ಕಂಟಿನ್ಯೂ ಆಗಿ ನನ್ನ ಜೋಡಿನ ನಮ್ಮ ಮನೆಯಲ್ಲೇ ಇರ್ತಾಳ. ಇನ್ನೊಬ್ಬ ಒಂದು ಮನುಷ್ಯನ ಅವನಿಗೂ ಯಾರೂ ಇಲ್ಲ, ಅವನು ಲಗ್ನ ಅದಾಗಿಲ್ಲ ಹಂಗೆ ಇದ್ದಾನೆ. ಅವನು ಕಂಟಿನ್ಯೂ ಆಗಿ ನಮ್ಮ ಮನೆಯಲ್ಲೇ ದನ ಕಾಯ್ಕೊಂತ ಊಟ ಮಾಡ್ಕೊಂತ ಅವ್ರಿಗೇನು ಬೇಕು ಖರ್ಚಿಗೆಲ್ಲ ಕಟ್ಕೊಂತ ನಾನು ಮನೆಯಲ್ಲೇ ಇದ್ದಾರೆ. ಒಂದು 3 ಜನ ಹೊರಗಿನವ್ರು ಇರ್ತಾರೆ, 3-4 ಜನ, ಇಬ್ಬರು ಜೋಡಿ ಒಂದು ಇಟ್ಕೊಂಡಿರ್ತೀನಿ ಅಲ್ಲೇ ಸ್ವಂತ ಇರುವಂಗೆ. ಒಂದು ಏನಿಲ್ಲ ಅಂದ್ರೂ ಒಂದು 15-20 ಜನ ಆಗೇ ಆಗ್ತೈತೆ ರೀ ಮೇಡಮ್. ಹೊರಗೆ ಬರೋದು ಹೋಗೋದು ಕೆಲಸ ಮಾಡೋರು ದನಕ್ಕೊಬ್ರು ಬೇಕಾಗ್ತೈತಿ ಹಿಂಗೆಲ್ಲ. ಎಲ್ಲರಿಗೂ ಅಡಿಗೆ ಸೌಕರ್ಯ ಎಲ್ಲ ನೀವು ಮಾಡಿ? ನಾನು ಮಾಡ್ತೇನೆ ರೀ ಅಡಿಗೆ ಅಷ್ಟು. ರೊಟ್ಟಿ ಅದೆಲ್ಲ ಹೊರಗೆ ಏನ್ರ ಹೆಣ್ಮಕ್ಳು ಬಂದವ್ರ ಕಡೆ ಮಾಡಿಸ್ತೇನೆ, ಉಳ್ಕಿದ ಅಡಿಗೆ ಮಾತ್ರ ನಾನು ಮಾಡ್ತೇನೆ. ನನ್ನ ಸಣ್ಣ ಮಗನು ಅಡಿಗೆ ಮಾಡಕ್ ಕಲ್ತಾನ್ರಿ, ಅವನಿಗೂ ಮಾಡಕ್ ಹಚ್ಚಿರ್ತೇನೆ. ಮಕ್ಕಳು 2 ಜನ ಇದ್ದಾರೆ ಮನೆಯಲ್ಲಿ. ಈಗ ಪ್ರಾಣಿ ಇಷ್ಟೆಲ್ಲ ಇಷ್ಟು ಮಂದಿ ಮೇಂಟೆನೆನ್ಸ್ ಅಂದ್ರೆ ಮನೆಗೆ ಸ್ವಂತ ಮನೆಯವ್ರ ಕೆಲಸ ಮಾಡ್ಬೇಕಾಗ್ತೈತ್ರಿ. ಒಟ್ಟು ಮನೆಯೊಳಗೆ ಒಬ್ರಿಗೊಬ್ರು ಸಹಾಯ ಸಹಕಾರ, ಅವ್ರವ್ರ ಕೆಲಸ ಅವ್ರ ಪ್ರತಿನಿತ್ಯವಾಗಿ ಅವ್ರವ್ರ ಕೆಲಸ ಅವ್ರು ಮಾಡೋದಲ್ಲಿ ಹಂಚಿಬಿಟ್ಟಿರಿ? ಹಂಚಿಬಿಟ್ಟೆ ಹ್ಞೂನ್ರಿ. ಅವ್ರ ಕೆಲಸ ಅವ್ರು ಮಾಡ್ಕೊಂಡು ಹೋಗೋದು. ಈಗ ನಾನು ಪ್ಲಾಂಟೇಶನ್ ಅದೇನು ವರ್ಕ್ ಇದ್ರು ನನ್ನ ಸಣ್ಣ ಮಗ ಪೂರ ಅದಕ್ಕೆ ಏನು ಬಂದೈತಿ ಅವ್ನದ ಜವಾಬ್ದಾರಿ ಅದು. ಒಮ್ಮೆ ಈಗ ನಾ ಪ್ಲಾಂಟೇಶನ್ ಅಷ್ಟು ಮಾಡೇನಪ್ಪ ಒಂದು ಎಕರೆ ಮೇಲೆ ಅಂದ್ರೆ ಅವ್ನು ಪೂರ ಅದ್ರದ್ದು ಎಕರೆಗೆ ಅವ್ನು ಸ್ಕೂಲ್ ಕಲಿತರು ಮನೆಯಲ್ಲಿದ್ದರು ಎಲ್ಲಿ ಹೋದರೂ ಅದ್ರದ್ದು ಏನೈತಿ ಮೇಂಟೆನೆನ್ಸ್ ಅವ್ನು ಮಾಡೇ ಮಾಡ್ತಾನೆ. ಇಂಟ್ರೆಸ್ಟ್ ತೊಗೊಳ್ಬೇಕು ಅವನು. ಮತ್ತೆ ಸ್ಪ್ರೇ ಅದೆಲ್ಲ ಮಾಡಬೇಕಾಗ್ತೈತಲ್ಲ ಮೇಡಮ್. ಮತ್ತೆ ಈಗ ಹುಡುಗರು ಅದಾವ ಅಂದ್ಕೊಟ್ಟಾಗ ಅವು ಪಟಪಟ ಮಾಡಿಬಿಡ್ತಾವ. ಈಗ ಹೊರಗಿನ ಕೆಲಸ ಮಾಡೋರಿಗೆ ಸ್ವಲ್ಪ ಹೇಳ್ಕೊಡ್ತೇವೆ ಒಂದು ಹುಡುಗ ಅದಾನ ಅವಂಗು. ಮತ್ತೆ ಈಗ ಉಳಿಕಿದ್ದವೆಲ್ಲ ನಾವು ಸ್ವಂತ ಮನೆಯಲ್ಲೇ ಮಾಡೋದು ನಾನು, ಪ್ಯಾಕಿಂಗ್ ಅದೆಲ್ಲ ಹೆಣ್ಮಕ್ಳಿಗೆ ಕಲಿಸೋದು ಅದು. ಈಗ ತೋಟದೊಳಗೆ ಬೇರೆ ಬೇರೆ ಕಾಯಿಪಲ್ಲೆ ಬೆಳಿತೀನಿ ಅಂತ ಹೇಳಿದ್ರಿ, ಅದು ನಿಮ್ಮ ಮನೆಯ ಮಟ್ಟಕ್ಕೆ ಮಾತ್ರ ಬೆಳ್ಕೋತಿರೋ ಅಥವಾ ಅದು ಮಾರಾಟ ಮಾಡ್ತೀರಾ? ಇಲ್ಲ, ಮಾರಾಟ ಮಾಡ್ಲಿಕ್ಕೆ ಅದನ್ನು ಮಾಡ್ತೇವೆ. ಈಗ ಸೆಪ್ಟೆಂಬರ್ ಒಳಗಿಂದ ಆಮೇಲೆ ಫ್ರೂಟ್ಸಿಂಗ್ ಎಲ್ಲ ಸ್ಟಾರ್ಟ್ ಆಗುತ್ತೆ ಸೀಸನ್. ಈಗ ಒಂದ ಫ್ರೂಟ್ ಬೆಳೆದು ಒಂದ ಮರಕ್ಕಾಗಲ್ಲ. ಈಗ ಆ ಟೈಮ್ದಲ್ಲಿ ನನ್ನ ಕಡೆ ವೆರೈಟಿ ಫ್ರೂಟ್ ಎಲ್ಲ ಇರುತ್ತೆ. ಏನೇನು ಹಾಕ್ತೀರಿ? ಅವಾಗ ಸ್ಟ್ರಾಬೆರಿ ಇರ್ತೈತಿ, ಗೋಲ್ಡನ್ ಬೆರಿ ಅದು ಸ್ವಲ್ಪ ಇರ್ತೈತಿ, ಈ ಬ್ರೋಕ್ಲಿ, ರೆಡ್ ಕ್ಯಾಬೇಜ್, ಜುಕಿನಿ ಅಂತ ಈ ತರ ಎಲ್ಲ ವೆಜಿಟೇಬಲ್ ಇರ್ತೈತಿ. ಆ ಟೈಮ್ದಲ್ಲಿ ಅದನ್ನು ಎಲ್ಲ ಬೆಳೆದ್ ಬಿಡ್ತೇನೆ. ಆ ಟೈಮ್ದಾಗ ಒಂದ್ 6 ತಿಂಗಳು ನನಗೆ ಮಾರ್ಚ್ ಮಟ್ಟ ಅಂದ್ರೆ ಮಾರ್ಕೆಟಿಂಗ್ ಚಲೋ ಆಗುತ್ತೆ. ನಾನು ಸೆಪ್ಟೆಂಬರ್ ಅಂತ ಸ್ಟಾರ್ಟ್ ಆಗಿ ಏನಿಲ್ಲ ಅಂದ್ರು ಮಾರ್ಚ್ ವರೆಗೆ ನನಗೆ ಮಾರ್ಕೆಟಿಂಗ್ ಚಲೋ ಆಗೈತಿ. ಮಾರ್ಚ್ ಏಪ್ರಿಲ್ ಮಟ್ಟ ಮಾರ್ಕೆಟಿಂಗ್ ಎಲ್ಲ ನನ್ನ ಕಡೆ. ನಂಗೆ ಹೋಗ್ಲಿಕ್ಕೆ ಬರೋಕೆ ಟ್ರಾನ್ಸ್ಪೋರ್ಟ್ ಭಾಳ ಆಗತ್ತೆ ರೀ ನಂಗೆ. ಅದಕ್ಕೆಲ್ಲ ವೆಜಿಟೇಬಲ್ ಎಲ್ಲ ಫ್ರೂಟ್ಸ್ ಇದ್ರೆ ಮತ್ತೆ ತಗೊಂಡವ್ರಿಗೆ ಎಲ್ಲ ವೆರೈಟಿನೂ ತಗೋತಾರ ಮತ್ತೆ ಎಲ್ಲಾನು ಮಾಡ್ತಾರ. ಮತ್ತೆ ಈಗ ಅದ್ರೊಳಗೆ ಜಾಮ್ ಅದು ಅದು ಮಾಡ್ತೇನ್ರಿ ಸ್ವಲ್ಪ. ನನ್ನ ಕಡೆ ಓವರ್ ಜಾಸ್ತಿ ಹಣ್ಣಾಗಿ ಉಳಿತಂದ್ರೆ ಅದನ್ನ ಜಾಮ್ ರೆಡಿ ಮಾಡ್ತೇನೆ. ಅದನ್ನು 60% ಫ್ರೂಟ್ ಹಾಕಿ ಒಂದೊಳ್ಳೆ ಇವತ್ತು ಹಣ್ಣು ಸೇಲ್ ಆಗಲಿಲ್ಲ ನನ್ನ ಕಡೆ ಉಳಿತಂದ್ರೆ ಅದನ್ನ ಅಳಿಗೆ ಏನು ಮಾಡೋಕ್ಕಾಗಂಗಿಲ್ಲ ಅದು ನನ್ನ ಕಡೆ. ಆ ಸಂದರ್ಭದಲ್ಲಿ ಅದನ್ನ ಜಾಮ್ ಅದು ಕನ್ವರ್ಟ್ ಮಾಡಿ ಮತ್ತೆ ಸಣ್ಣ ಡ್ರೈ ಸ್ಟ್ರಾಬೆರಿ ಅದು ಮಾಡ್ತೇನೆ. ಅಂದ್ರೆ ಏನ್ ಬೇಕು ಇವತ್ತು ಉಳಿದ್ ಬಿಡ್ತಪ್ಪ ಅಂದ್ರೆ ಅದೇನಾದ್ರೂ ವೇಸ್ಟ್ ಮಾಡಲ್ಲ. ಇವತ್ತು ಒಂದೊಳ್ಳೆ ಮಾರ್ಕೆಟ್ ಇಲ್ಲ, ನನಗೆ ಏನೋ ಹೋಗ್ಲಿಲ್ಲ, ಬಸ್ ಸಿಗ್ಲಿಲ್ಲ, ಏನಾದ್ರೂ ಪ್ರಾಬ್ಲಮ್ ಆಯ್ತಂದ್ರೆ ಅದನ್ನ ಜಾಮು ಆ ಥರ ಇದು ಮಾಡಿ ಕನ್ವರ್ಟ್ ಮಾಡಿ ಅದನ್ನ ಮತ್ತೆ ಅದಂದ್ರೆ ಲೈಫ್ಗೆ ಜಾಸ್ತಿ ಹೆಚ್ಚಿಗೆ ಟೈಮ್ ಸಿಗೋದ್ರಿಂದ ಮತ್ತೆ ಅದನ್ನ ನಾನು ರೆಡಿ ಮಾಡ್ಕೋತೀನಿ. ಈ ಜ್ಯೋತಿಯವರು ಇಷ್ಟೆಲ್ಲ ಮಾಡಬೇಕು ಅಂದ್ರೆ ನಿಮಗೆ ಮುಂಚಿಂದನೂ ಇದ್ರೊಳಗೆ ಆಸಕ್ತಿ ಇತ್ತೋ ಅಥವಾ ಆಮೇಲೆ ಬೆಳೆಸ್ಕೊಂಡಿರಿ? ಇಲ್ಲ, ಇದು ಆಮೇಲೆ ಸ್ವಲ್ಪ ಬೆಳೆಸ್ಕೊಂಡಿದ್ರಿ. ಫಸ್ಟಿಗೆ ಏನು ಆಸಕ್ತಿ ನನಗೆ ಇರಲಿಲ್ಲ. ಫಸ್ಟ್ ಮಹಾರಾಷ್ಟ್ರ ಒಳಗೆ ಒಂದು 22 ವರ್ಷ ಇದ್ದಿದ್ದು ಪಂಚಗಣಿ ಮಹಾಬಲೇಶ್ವರದಲ್ಲಿ. ಅಲ್ಲಿ ಎಲ್ಲ ಆಜುಬಾಜು ಹೆಣ್ಮಕ್ಳದೆಲ್ಲ ತಮ್ಮನಿ ಕೆಲಸ ಮಾಡ್ಕೊಂತ ಎಲ್ಲ ಮಾಡ್ತಿದ್ರು ಅವ್ರು, ಈ ಹೊಲ ಮನಿ ಕೆಲಸ ಮಾಡೋರು. ಅದ್ ನೋಡ್ಕೊಂಡು ನನಗೆ ಅನಿಸ್ತೈತಿ ಇವ್ರು ಮನಿನೂ ನಡೆಸ್ತಾರೀತ ಹೊಲ ಮನಿ ಕೆಲಸನೂ ಮಾಡಿ ಬರ್ತಾರಪ್ಪ ಇದೇನಂತ ಬರೀ ಅವ್ರು ನೋಡಿ ನನಗೆ ಜಾಸ್ತಿ ಇದು ಅನ್ನಿಸ್ತು. ಅಂದ್ರೆ ಹೊಲನೂ ಮಾಡ್ಬೋದಪ್ಪ, ಹೊರಗೆ ಹೋಗಿ ದುಡಿಬೇಕು ಅಂತಂದು ಏನು ಅವಶ್ಯಕತೆ ಇಲ್ಲ. ನಮ್ಮ ಕಡೆ ನೀರು, ನಮ್ಮ ಕಡೆ ಜಾಗ ಐತೆ ಅಂದರೆ ಏನು ನಾವು ಮಾಡ್ಕೋಬೋದು. ಅದು ಒಂದು ಟೈಮ್ ಒಳಗೆ ಅದೇ ಮಂದಿ ಕರ್ಕೊಂಡು ಆ ಟೈಮ್ದಾಗ ಮಾಡಿಬಿಟ್ರೆ ಆಮೇಲೆ ಕಂಟಿನ್ಯೂ ಮಾರ್ಕೆಟಿಂಗು ಆಗ್ತೈತಿ. ಆಜುಬಾಜು ಸುತ್ತಮುತ್ತಲು ಇದ್ದ ಮನೆಗೆ ಅಷ್ಟೇ ಕೊಡ್ಬೋದು, ಜಾಸ್ತಿ ನಮ್ಗೆ ಎಷ್ಟು ಆಗ್ತೈತೆ ಅಷ್ಟು ಮಾಡ್ಕೋಬೋದಂತ. ಮನೆಯಲ್ಲಿರುವ ಅಂದ್ರೆ ಹೆಣ್ಮಕ್ಳು ಮಾಡ್ಕೊಂಡು ಇದ್ದು ಕೆಲಸ ಇಲ್ಲ ಅನ್ನೋ ಬದ್ಲಿ ಅಗ್ರಿಕಲ್ಚರ್ ಮಾಡ್ಕೊಳ್ಬೋದು ಅಂತ ನನ್ನ ವಿಷಯ. ಇಲ್ಲ, ಬಹಳ ಉತ್ತಮವಾದಂತಹ ಒಂದು ನಿರ್ಣಯ ಇದು. ಯಾಕೆಂದ್ರೆ ಭೂಮಿ ತಾಯಿಯನ್ನ ನಂಬಿದಂತಹ ಜನ ಇಲ್ಲಿ ಬೆಳೆ ತಕ್ಕೊಂಡು ಮತ್ತೆ ಮಾರಾಟ ಮಾಡಿಕೊಂಡು ಇದೆಲ್ಲ. ಈಗ ಮಾರಾಟ ಅಂದ್ರೆ ಇದಕ್ಕೇನಾದ್ರೂ ನೀವು ವಾಹನ ಸೌಕರ್ಯ ಮಾಡ್ಕೊಂಡಿರಿ ಅಥವಾ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ನಿಂದ ಹೋಗ್ತೀರಿ? ಇಲ್ಲ, ನಂದು ಸ್ವಂತ ಗಾಡಿ ಇದೆ ಮೇಡಮ್, ಅದರಲ್ಲೇ ನಾನು ಜಾಸ್ತಿ ಹೋಗೋದು ಬರೋದು. ಮತ್ತು ಬಸ್ ಅಲ್ಲಿ ಅದು ಯಾರಿಗಾರ ಕಳಿಸ್ಕೊಟ್ಟು ನಾನು ಕೊಡೋದು. ಬಸ್ಸಿನಲ್ಲಿ ಅದು ಯಾರೊಬ್ಬರ ಜೋಡಿ ಹೋಗಿ ಅದನ್ನ ಹೋಗಿ ಮಾರಾಟ ಮಾಡ್ತಾರೆ. ಆದರೂ ಬಸ್ ಸೌಕರ್ಯ ಅದು ಅಷ್ಟು ಟೈಮಿಗೆ ಹೋಗಿ ಮುಟ್ಟಲ್ಲ. ಸ್ವಂತ ನಾನೇ ನಮ್ದು ಗಾಡಿಯಲ್ಲಿ ನಾನು ಮಾರಾಟ ಮಾಡೋದು. ಯಾವ ಟೈಮ್ಗೆ ಬೇಕು ಅದು ಟೈಮ್ದಾಗ ನಾನೇ ಒಂದು ಟೈಮ್ ಸೇಲಿಂಗ್ ಟೈಮ್ ಬೆಳಗ್ಗೆ ಎಲ್ಲ ಪ್ಯಾಕಿಂಗ್ ಆದಮೇಲೆ 6 ಗಂಟೆ 8 ಗಂಟೆ ಒಳಗೆ ಮಾರ್ಕೆಟಿಂಗ್ ಆಗಿಬಿಡ್ಬೇಕು ಅದು ನಾನು ಮಾಡಿದ್ದುಷ್ಟು ಮೇಡಮ್. ಆ ಟೈಮ್ ಮಟ್ಟ ಒಳಗೆ ನಾನು ನನ್ನ ರೆಡಿ ಮಾಡಿಕೊಂಡು ಪ್ಯಾಕಿಂಗ್ ಮಾಡ್ಕೊಂಡು ಆ ಟೈಮ್ದಾಗ ಸೇಲ್ ಮಾಡೇ ಬಿಡ್ತೇನೆ. ಅದನ್ನ ಇಟ್ಕೊಳೋದಿಲ್ಲ ನಾನು. ಬಸ್ಸಿಗೆ ಬೇಕಾದರೂ ಬಸ್ಸಿಗೂ ನಾನು ಹೋಗಿ ಹಾಕಿ ಬರ್ತಿದ್ದೀನಿ. ಆ ಟೈಮ್ಗೆ ಹೋಗಿ ಅವ್ರು 12-1 ಗಂಟೆಗೆ ಅಂದ್ರೆ ಸ್ಟ್ರಾಬೆರಿ ಹೋಗಿ ಪಿಕ್ ಮಾಡ್ಕೋತಾರೆ, ಅವ್ರಿಗೆ ಟೈಮ್ ಇರ್ತೈತೆ ಅಲ್ಲಿ. ಆದ್ರೆ ಇವತ್ತು ಹರಿದಿದ್ದ ಹಣ್ಣು ಮಾಲು ಇವತ್ತಿಗೆ ಹೋಗಿ ಮುಟ್ಸಬೇಕು ನಾನು ಎಷ್ಟೊತ್ತಿದ್ರು. ಹೌದು, ಅದು ಇಂಪಾರ್ಟೆಂಟ್. ಇವತ್ತು ಇಟ್ಕೊಂಡು ನಾವು ನಾಳೆ ಆರಾಮ ಬಾಳೆಹಣ್ಣು ಆ ಥರ ಅಲ್ಲ. ಇವತ್ತು ಎಷ್ಟೊತ್ತಿದ್ರು ಮಾರ್ಕೆಟ್ ಇವತ್ತು ನಾವು ಎಷ್ಟು ಹಣ್ಣು ಹೊಲದಾಗಿಂತ ತೆಗೀತಾ ಇದ್ದೀವಿ ಅಂತಂದು ಅಂದಾಜ್ ಮೇಲೆ ಆಲ್ರೆಡಿ ನಾವು ಮಾರ್ಕೆಟ್ ಸೆಟ್ ಮಾಡ್ಕೊಂಡು ಬಿಟ್ಟಿರ್ತೀವಿ. ಆ ಟೈಮ್ದಾಗ ನನ್ನ ಕಡೆ ಒಂದು 100 ಕೆಜಿ ಸ್ಟ್ರಾಬೆರಿ ಬರ್ತೈತಪ್ಪ ಅಂದ್ರೆ 200 ಕೆಜಿ ಬರ್ತೈತೆ ಅಂದ್ರೆ ಆ ಟೈಮ್ ಒಳಗೆ ನಾನು ಬೇಕು ನನ್ನ ಕಡೆ ಅಂದ್ರೆ ಎಷ್ಟು ತೊಗೊಂಡು ಹೋಗ್ತಾರಲ್ಲ ಮುಂಚೆ ನಾನು ಆರ್ಡರ್ ತೊಗೊಂಡಿರ್ತೇನೆ ಅವ್ರ ಕಡೆ. ಫಸ್ಟ್ ಆರ್ಡರ್ ತೊಗೊಂಡ್ಬಿಡೋದು. ಈಗ ನನ್ಗೆ ನನ್ನ ಕಡೆ ವೆಜಿಟೇಬಲ್ ಸ್ಟಾರ್ಟ್ ಆಗ್ತೈತೆ ಅಂದ್ರೆ ಆ ಟೈಮ್ದಾಗ ಮುಂಚಿತವಾಗಿ ನಾನು ಆರ್ಡರ್ ತೊಗೊಂಡಿರ್ತೇನೆ ಅವ್ರ ಕಡೆ. ಒಂದೇ ಕಡೆ ಅಂತಲ್ಲ, ಎಲ್ಲ ಕಡೆನೂ ಮಾರ್ಕೆಟಿಂಗ್ ಮಾಡ್ತೇನೆ. ಈ ಜೊತೆಯವರು ಇವಕ್ಕೆಲ್ಲ ಬೆಳಿಬೇಕಾದಾಗ ನೀವು ಗೊಬ್ಬರಗಳನ್ನ ಹೆಂಗ ತಾವು ಮಾತಾಡ್ತಾ ಹೇಳಿದ್ರಿ, ಜೀವಾಮೃತ ಉಪಯೋಗಿಸ್ತೇನೆ ನಿಮ್ಮ ಇದ್ರೊಳಗನ ನೀವು ಗೊಬ್ಬರವನ್ನು ತಯಾರು ಮಾಡ್ತೀವಿ ಅಂತ ಹೇಳಿದ್ರಿ, ಆದರೂ ಕೂಡ ರಾಸಾಯನಿಕ ಗೊಬ್ಬರಗಳ ಬಳಕೆ ಏನಾದರೂ ಇದೆಯಾ? ರಾಸಾಯನಿಕ ಗೊಬ್ಬರ ಅನ್ನೋದಕ್ಕಿಂತ ಇಸ್ರೇಲ್ ಪದ್ಧತಿ ಒಳಗೆ ಮಾಡ್ತೀನಿ. ರಾಸಾಯನಿಕ ಪದ್ಧತಿ ಅಂದರೆ ಡೈರೆಕ್ಟ್ ಏನು ರಾಸಾಯನಿಕ ನಮ್ದ್ರೊಳಗೆ ನಾವು ಯೂಸ್ ಮಾಡೋದಿಲ್ಲ. ಆದರೆ ಏನೈತಂದ್ರೆ ಈಗ ಯಾವ್ದೋ ಕ್ಲೈಮೇಟ್ ಒಳಗೆ ಆ ಟೈಮ್ದಾಗ ಏನು ಟೈಮ್ದಾಗ ಏನಾರ ಸ್ವಲ್ಪ ಯೂಸ್ ಮಾಡಬೇಕಾಗ್ತೈತಿ ಅಂತಂದು ಇಲ್ಲಾಂದ್ರೆ ಅದು ಬಿಟ್ಟರೆ ಒಂದಿಷ್ಟು ಇಸ್ರೇಲ್ ಪದ್ಧತಿ ಒಂದಿಷ್ಟು ನನಗೆ ಎಷ್ಟು ಬೇಕು ಅಂತ ಅದ್ರೊಳಗೆ ವೆರೈಟಿ ಮಾಡ್ಕೋತೇನೆ ನಾನು. ಈಗ ನನಗೆ ಮಾರುಕಟ್ಟೆ ಲೆವೆಲ್ ಒಳಗೆ ನನ್ನ ಕಡೆ ಆರ್ಗ್ಯಾನಿಕ್ಲಿ ಪರ್ಚೇಸ್ ಮಾಡೋರು ಎಷ್ಟು ಮಂದಿ ಅದಾರ, ಎಷ್ಟು ಮಂದಿ ನನ್ನ ಕಡೆ ನೀಡ್, ಯಾಕಂದ್ರೆ ಅದು ಕಾಸ್ಟ್ಲಿ ಇರ್ತೈತೆ ಅದು ಫ್ರೂಟ್ಸ್ ವೆಜಿಟೇಬಲ್ಸ್, ಯಾಕಂದ್ರೆ ಅದು ಬೆಳೆ ಪದ್ಧತಿ ಅದೆಲ್ಲ ಈಲ್ಡ್ಗೂ ಕಡಿಮೆ ಇರ್ತೈತೆ ಫಸ್ಟ್ ಟೈಮ್. ಅದಕ್ಕೆ ಹಂಗಾಗಿ ನನಗೆ ಎಷ್ಟು ಬೇಕಪ್ಪ ಒಂದು 100 ಕೆಜಿ ನನಗೆ ಆರ್ಗ್ಯಾನಿಕ್ ತಗೋತಾರಂದ್ರೆ ಒಂದು ಸ್ವಲ್ಪ ನಾನು ಆರ್ಗ್ಯಾನಿಕ್ ಪೂರ ಪ್ಯೂರ್ಲಿ ಮಾಡಿಬಿಟ್ಟಿರ್ತೇನೆ. ನನಗೆ ಉಳಿಕಿದಷ್ಟು ನಾನು ಇಸ್ರೇಲ್ ಪದ್ಧತಿ ಒಳಗೆ ಜಾಸ್ತಿ ನಾನು ರಾಸಾಯನಿಕ ಮೇಡಮ್ ಅದಕ್ಕೆಲ್ಲ ಒಂದು ಎಷ್ಟು ಬೇಕಷ್ಟು ಪ್ರಮಾಣದಲ್ಲಿ ಅಷ್ಟು ಯೂಸ್ ಮಾಡಿ ಎಲ್ಲ ವಾಟರ್ ಸೌಲಭ್ಯ ಡೈರೆಕ್ಟ್ ಆಗಿ ಏನು ಕೊಡೋದಿಲ್ಲ ಅದಕ್ಕೇನು. ಇಸ್ರೇಲ್ ಪದ್ಧತಿ ಒಳಗೂ ಬೆಳೆ ಚಲೋ ಬರ್ತದೆ. ಹಾ, ಬೆಳೆ ಚಲೋ, ಹನಿ ನೀರಾವರಿ ಪದ್ಧತಿನೇ ಅದು ಯೂಸ್ ಆಗೋದ್ರಿ ಮೇಡಮ್. ಅಂದ್ರೆ ಎಷ್ಟು ಬೇಕಷ್ಟು ಕ್ವಾಂಟಿಟಿ ಒಳಗೆ ಅದಕ್ಕೆ ಗೊಬ್ಬರ ಜಾಸ್ತಿ ಹಾಕಿದ್ರೆ ಅದು ಗಿಡ ಬದುಕೋದಿಲ್ಲ. ಅದು ಮತ್ತೇನಿದ್ರು ವಾಟರ್ ಸೌಲಭ್ಯ ಡೈರೆಕ್ಟ್ ಆಗಿ ಗೊಬ್ಬರ ಕೊಡೋದಿಲ್ಲ ನಾವು ಗಿಡಕ್ಕೇನು. ನಮ್ಮ ಜೀವಾಮೃತ ಅಂದ್ರೆ ಇದು ತಿಂಗಳದ ಎರಡು ಸತ ಇವು ಕಂಟಿನ್ಯೂ ಆಗಿ ಏನು ಇಸ್ರೇಲ್ ಪದ್ಧತಿಯೊಳಗೂ ಮಾಡ್ತಿರ್ತೀವಿ. ನಮ್ಮ ಮನೆಯಾಗಿದ್ದ ಎಲ್ಲ ಮಾವಿನ ಗಿಡ ಎಲ್ಲವಕ್ಕೂ ಆಗಲಿ ಜೀವಾಮೃತ ಕಂಟಿನ್ಯೂ ಆಗಿ ತಿಂಗಳದಾಗ ಎರಡು ಸತ ಉಷ್ಟರಿಗೆ ಯೂಸ್ ಆಗ್ತಾ ಇರ್ತೈತಿ. ಮತ್ತು ಸಗಣಿ ಗೊಬ್ಬರ ನಾವು ಮನೆಯಲ್ಲೇ ನಮ್ಮಲ್ಲಿ ಆಕಳ ಇರೋದ್ರಿಂದ ವರ್ಬಿ ಕಂಪೋಸ್ಟ್ ಕಿಟ್ ಅದೆಲ್ಲ ನಾವು ಸ್ವಂತ ಮಾಡ್ಕೊಂಡಿದ್ದೀವಿ. ಮತ್ತು ಜೀವಾಮೃತ ಒಂದು ಮಾಡ್ತಿರ್ತೀವಿ. ಮತ್ತು ನಮಗೆ ಇದು ಕೊಟ್ಟಿಗೆ ಗೊಬ್ಬರ ಒಂದು ನಮ್ಮ ಕಡೆ ಆಲ್ರೆಡಿ ನಮ್ಮ ದನ ಇರೋದ್ರಿಂದ ಈ ಮಳೆಗಾಲದಾಗ ಸ್ಟೋರ್ ಹಾಕೊಂತ ಹೋಗ್ತಿರ್ತೈತಿ. ಅಂದರೆ ಈ ಗೊಬ್ಬರಗಳು ಜೀವಾಮೃತ ನಿಮಗೆಷ್ಟು ಬೇಕೋ ಅಷ್ಟನ್ನ ತಯಾರು ಮಾಡ್ಕೋತೀರಾ ಅಥವಾ ಬೇರೆ ಯಾರಾದರೂ ಕೇಳಿದ್ರೆ ಕೊಡ್ತೀರಾ? ಇಲ್ಲ, ಬೇರೆ ಕೇಳಿದ್ರು ಕೊಡ್ತೇವೆ. ಈಗ ನಾವು ಪ್ಲಾಂಟೇಷನ್ ಮಾಡೋದಲ್ಲಿ ಹೆಲ್ಪ್ ಮಾಡಬೇಕಾಗಿರ್ತೈತಲ್ಲ, ನಾನು ಪ್ಲಾಂಟೇಷನ್ ಮಾಡೋದಲ್ಲಿ ಸಮೀಪ ಇದ್ರೆ ನಮ್ದೇ ಆದ ಸ್ವಂತ ಗೊಬ್ಬರ ಒಯ್ದು ಕೊಡ್ತೀನಿ ನಾನು. ನನ್ನ ಸಂಬಂಧ ಯಾರು ಬೆಳೀತಿರ್ತಾರಲ್ಲ ನನ್ನ ಕಡೆ ಇದ್ದಿದ್ದ ಗೊಬ್ಬರ ನಾನು ಕೊಡ್ತೀನಿ. ಈ ಜೊತೆಯವರು ಒಟ್ಟು 6 ಎಕರೆನಲ್ಲಿ ನೀವು ಈಗ ಮಾತಾಡ್ತಾ ಮಾವಿನ ಮರ ಅಂತ ಪ್ರಸ್ತಾಪ ಮಾಡಿದ್ರಿ, ತೆಂಗಿನ ಗಿಡ ಅಂತಂದ್ರಿ, ತರಕಾರಿ ಅಂದ್ರಿ, ಎಲ್ಲಾ ತರದ ಬೆರೀಸ್ ಅಂದ್ರಿ, ಮತ್ತೆಲ್ಲ ಏನ್ ಹಾಕಿರಿ? ಇದೆಲ್ಲ ಹಾಕಿದ್ಮೇಲೆ ಸ್ವಲ್ಪ ಗೊಂಜಾಳ ಆದ ಬೆಳೆ ಇರ್ತೈತಿ. ಆದ್ರೆ ಮತ್ತೆ ಬೇಕಂದ್ರೆ ಈಗ ಬೇರೆ ಕಡೆ ಅದೆಲ್ಲ ಡ್ರ್ಯಾಗನ್ ಫ್ರೂಟ್ ಅದೆಲ್ಲ ಸ್ವಲ್ಪ ಪ್ಲಾಂಟೇಷನ್ ಮಾಡಿದ್ದೀನಿ. ಈಗ ನಂಗೆ ಬೇಕಾದವ್ರದ್ದು ಅವ್ರದ್ದು ಒಂದು 8 ಎಕರೆ ಹೊಲ ಐತಿ. 1 ಎಕರೆ ಡ್ರ್ಯಾಗನ್ ಫ್ರೂಟ್ ಅವ್ರು ಮಾಡ್ತಾ ಇದ್ದಾರೆ. ಅಂಥವಕ್ಕೂ ನಾನು ಹೋಗಿ ಅವ್ರಿಗೆ ಹೆಲ್ಪ್ ಮಾಡ್ಬರ್ತೀನಿ. ಈಗ ನಾನೇ ಸ್ವಂತ ಬೆಳ್ಕೊಂತ ಕುಂತೆ ಅಂದ್ರೆ ನನಗೆ ಇಲ್ಲೇ ಟೈಮ್ ಹಾಳಾಗ್ಬಿಡ್ತೈತಿ. ನಾನು ಎಷ್ಟು ಬೇಕು ನನಗೆ ಮೇಂಟೆನೆನ್ಸಿಗೆ, ಮತ್ತು ನನಗೆ ಮಾರ್ಕೆಟಿಂಗ್ ನನ್ನ ಗಾಡಿ ಒಳಗೆ ಹೋಗ್ಬೇಕಷ್ಟು ಮಟೀರಿಯಲ್ಸ್ ಹೊರಗೆ ಹೋಗಿ ನಮ್ಗೆ ಸೇಲ್ ಮಾಡೋಕೆ ಆಗೋದಿಲ್ಲ, ಕಂಟಿನ್ಯೂ ಒಂದು ಇದು ಆಗ್ಬಿಡ್ತೈತಿ. ಅದೆಲ್ಲ ಭಾಳ ಕಡಿಮೆ ಮಾಡ್ತೀನಿ. ನಂಗೆ ಎಷ್ಟು ಮಂದಿ ಗಿರಾಕಿಗೆ ಬೇಕಾಗ್ತೈತಲ್ಲ ಅಷ್ಟು ಮಂದಿಗೆ ನಾನು ಅವ್ರಿಗೆ ಅವ್ರ ಸಂಬಂಧ ಅಷ್ಟೇ ಬೆಳೆಯೋದು ಅದನ್ನ ಅಷ್ಟೇ ಮಾಡ್ತೀನಿ. ಅದ್ರಿಗೆ ಹೆಚ್ಚಾನ ಹೆಚ್ಚು ಸ್ಟ್ರಾಬೆರಿನ ಜಾಸ್ತಿ ಮಾಡುತ್ತಾ ಇರೋದು. ನಾನು ಸ್ಟ್ರಾಬೆರಿನ ನಾನು ಜಾಸ್ತಿ ಮಾಡ್ತಾ ಇರೋದ್ರಿಂದ ಅದನ್ನ ಜಾಸ್ತಿ ಸೇಲ್ ಮಾಡ್ತೀನಿ, ಅದನ್ನ ಆ ಸೀಸನ್ ಪೂರ ಮಾಡಿಬಿಡ್ತೀನಿ. ಈಗ ಜೊತೆಯವ್ರೆ ಹಲವಾರು ನಮ್ಮ ಮಹಿಳೆಯರು ಗ್ರಾಮೀಣ ಪ್ರದೇಶದಾಗ ಆಗಿರ್ಬೋದು, ನಗರ ಪ್ರದೇಶದಾಗ ಆಗಿರ್ಬೋದು, ಇಂಥ ಒಂದು ಮಾಹಿತಿ ಮಾರ್ಗದರ್ಶನ ನಮಗಿಲ್ಲ, ಜಗ ಅದ ನಮಗೆ ಗೊತ್ತಿಲ್ಲ ಅನ್ನುವಂಥವ್ರು ಇರ್ತಾರೆ. ಅಂಥವ್ರಿಗೆ ತಾವೇನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ನಿಮ್ಮ ಫೋನ್ ನಂಬರ್ ಏನಾದರೂ ಕೊಟ್ಟು ಅವರು ನಿಮ್ಮ ಸಹಾಯವನ್ನು ಪಡಿಬಹುದಾ? ಹಾಂ, ಪಡಿಬೋದ್ರಿ ಮೇಡಮ್. ನನ್ನ ಫೋನ್ ನಂಬರ್ ಹೇಳ್ತೇನೆ, 9823557690. ಕೇಳುಗ್ರೆ ಇನ್ನೊಂದ್ಸತಿ ಕೇಳ್ರಿ, 9823557690. ಇದು ಜ್ಯೋತಿ ಗೊರವರ್ ಅವರ ದೂರವಾಣಿ ಸಂಖ್ಯೆ. ಈ ಬೆಳೆಗಳನ್ನ ಯಾವ ರೀತಿಯಲ್ಲಿ ಬೆಳಿಬೇಕು, ಜೀವಾಮೃತದ ತಯಾರಿ ಹೆಂಗ, ಜೊತೆಗೆ ಈಗಾಗಲೇ ನೀವು ಸಾಕಷ್ಟು ಮಾಹಿತಿಯನ್ನ ತಿಳ್ಕೊಂಡಿದ್ದೀರಿ, ಇಂಥ ಮಾಹಿತಿ ನಿಮಗೂ ಬೇಕು ನಿಮ್ಮ ಒಂದು ಇರುವಂತಹ ಜಾಗದಲ್ಲಿ. ಈಗ ಅವರು ಟೆರೆಸ್ ಗಾರ್ಡನ್ ನಲ್ಲೂ ಕೂಡ ಇದನ್ನು ಬೆಳಿಬಹುದು ಅಂತ ಹೇಳಿದ್ರು. ಇಂಥದ್ದೇನಾದರೂ ಇದ್ರೆ ನೀವು ದೂರವಾಣಿ ಮೂಲಕ ಅವರನ್ನ ಸಂಪರ್ಕಿಸಿ ಹೆಚ್ಚಿನ ಮಾಹಿತಿಯನ್ನ ಪಡ್ಕೊಳ್ಬಹುದು. ಸಂದರ್ಶನದಲ್ಲಿ ಪಾಲ್ಗೊಂಡು ಸಾಕಷ್ಟು ವಿವರವಾದ ಮಾಹಿತಿಯನ್ನ ನಮ್ಮ ಮಹಿಳೆಯರಿಗೆ ಕೊಟ್ಟಿರಿ. ಎಲ್ಲಕ್ಕಿಂತ ಬಹಳ ಸಂತೋಷಕರವಾದಂತಹ ವಿಷಯ ಅಂದ್ರೆ ನೀವು ಒಬ್ಬ ಮಹಿಳೆಯಾಗಿ ಏನೂ ಮಾಹಿತಿ ಇಲ್ಲದನ್ನ ಮಾಹಿತಿ ಪಡ್ಕೊಂಡು ಇವತ್ತು ಅದನ್ನ ಸದುಪಯೋಗ ಮಾಡಿಕೊಳ್ತಾ ಬೇರೆ ಮಹಿಳೆಯರಿಗೆ ಕೂಡ ಉದ್ಯೋಗ ಅವಕಾಶವನ್ನ ನೀವು ಕಲ್ಪಿಸಿಕೊಟ್ಟಿದ್ದೀರಿ. ಇನ್ನೂ ಇದೇ ರೀತಿ ನಿಮ್ಮ ಅಭಿವೃದ್ಧಿ ಆಗ್ಲಿ, ಮಾರುಕಟ್ಟೆ ವಿಸ್ತರಣೆ ಆಗ್ಲಿ ಅಂತ ಈ ಸಂದರ್ಭದೊಳಗೆ ಹಾರೈಸ್ತೀವಿ. ನಮಸ್ಕಾರ. ನಮಸ್ಕಾರ ಮೇಡಮ್. ಸ್ವಾವಲಂಬಿ ಮಹಿಳೆ ಜ್ಯೋತಿ ಗೊರವರ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಮಂಜುಳಾ ಪುರಾಣಿಕ್. ಇದು ಇಂದಿನ ಗ್ರಾಮಲಕ್ಷ್ಮಿ ಕಾರ್ಯಕ್ರಮ. ಈಗ ಕೇಳಿ ಕೃಷಿ ವಾರ್ತೆ. ಜೇನು ಕೃಷಿ ಎಲ್ಲ ಪ್ರದೇಶಗಳ ರೈತರು ಉಪಕಸುಬಾಗಿ ಅಥವಾ ಮುಖ್ಯ ಕಸುಬಾಗಿ ಕಡಿಮೆ ಬಂಡವಾಳದಿಂದ ನಿರ್ವಹಿಸಬಹುದಾದಂಥ ಒಂದು ಲಾಭದಾಯಕ ಉದ್ದಿಮೆ. ಜೇನು ಕೃಷಿಗೆಂದೇ ಪ್ರತ್ಯೇಕ ಜಮೀನು, ನೀರು, ವಿದ್ಯುಚ್ಛಕ್ತಿ ಅವಶ್ಯಕತೆ ಇರೋದಿಲ್ಲ. ಅಲ್ಲದೆ ಈ ಉದ್ದಿಮೆಯು ಕೃಷಿ ತೋಟಗಾರಿಕೆ, ಕೃಷಿ ಅರಣ್ಯ, ಕೃಷಿ ಪಶುಪಾಲನೆ ಮುಂತಾದ ಯಾವುದೇ ಸಮ್ಮಿಶ್ರ ಕೃಷಿ ಪದ್ಧತಿಗಳ ಸಂಪನ್ಮೂಲಗಳಿಗೆ ಸ್ಪರ್ಧೆಯೊಡ್ಡದೆ ನಿಸರ್ಗದಲ್ಲಿ ವ್ಯರ್ಥವಾಗಬಹುದಾದಂಥ ಸಂಪನ್ಮೂಲಗಳಾದ ಪರಾಗ ಮತ್ತು ಮಕರಂದವನ್ನು ಬಳಸಿಕೊಂಡು ಕೃಷಿಕರಿಗೆ ಲಾಭವನ್ನು ತಂದುಕೊಡುತ್ತದೆ. ಸುಲಭ ತಾಂತ್ರಿಕತೆ ಇರುವ ಇದನ್ನು ಆಸಕ್ತಿ ಇರುವಂಥ ಯಾರು ಬೇಕಾದರೂ ಮಾಡಬಹುದು. ಜೇನು ಕುಟುಂಬದ ಮುಖ್ಯ ಉತ್ಪನ್ನವಾದ ಜೇನುತುಪ್ಪ ಹಲವಾರು ಔಷಧೀಯ ಗುಣಗಳನ್ನು ಹೊಂದಿದ್ದು ಇದರ ನಿಯಮಿತ ಸೇವನೆ ಆರೋಗ್ಯವನ್ನು ವರ್ಧಿಸುತ್ತದೆ. ಜೇನುಗೂಡಿನಿಂದ ದೊರೆಯಬಹುದಾದಂಥ ಇನ್ನಿತರ ಉತ್ಪನ್ನಗಳಾದ ಮೇಣ, ಜೇನು ಅಂಟು, ಜೇನುವಿಷ, ಪರಾಗ, ರಾಜಶಾಹಿ ರಸ ಮುಂತಾದವುಗಳು ಕೂಡ ಕೃಷಿಕರ ಆದಾಯ ಹೆಚ್ಚಿಸುವಲ್ಲಿ ಸಹಕಾರಿಯಾಗಬಲ್ಲವು. ಜೇನುನೊಣಗಳು ಸಂಘಜೀವಿಗಳಾಗಿದ್ದು ಜಾತಿ ಹಾಗೂ ವಯಸ್ಸಿಗನುಗುಣವಾಗಿ ಗೂಡಿನ ವಿವಿಧ ಚಟುವಟಿಕೆಗಳಲ್ಲಿ ನಿರತವಾಗಿರುತ್ತವೆ. ಜೇನು ಕುಟುಂಬದಲ್ಲಿ ರಾಣಿ, ಕೆಲಸಗಾರ ಹಾಗೂ ಗಂಡು ನೊಣಗಳೆಂಬ ಮೂರು ಜಾತಿಯ ನೊಣಗಳಿದ್ದು, ಒಂದು ಕುಟುಂಬದಲ್ಲಿ ಒಂದೇ ಒಂದು ರಾಣಿ, ಸಾವಿರಾರು ಕೆಲಸಗಾರ ನೊಣಗಳು ಹಾಗೂ ನೂರಾರು ಗಂಡು ನೊಣಗಳು ಇರುತ್ತವೆ. ಪ್ರತಿನಿತ್ಯ ಮೊಟ್ಟೆಗಳನ್ನು ಇಡುತ್ತಾ ಗೂಡಿನಲ್ಲಿ ನೊಣಗಳ ಸಂಖ್ಯೆಯನ್ನು ಹೆಚ್ಚಿಸುವುದು, ಜೊತೆಗೆ ತನ್ನ ದೇಹದ ಗ್ರಂಥಿಗಳಿಂದ ರಾಸಾಯನಿಕಗಳನ್ನು ಸ್ರವಿಸಿ ಆ ಮೂಲಕ ಗೂಡಿನ ಎಲ್ಲ ಕಾರ್ಯಗಳು ಕ್ರಮಬದ್ಧವಾಗಿ ನಡೆಯುವಂತೆ ಮಾಡುವುದೇ ರಾಣಿ ನೊಣದ ಮುಖ್ಯ ಕಾರ್ಯ. ಗಾತ್ರದಲ್ಲಿ ಇದು ಅತ್ಯಂತ ದೊಡ್ಡದು ಹಾಗೂ ಹೊಟ್ಟೆಯ ತುದಿ ಚೂಪಾಗಿದ್ದು ರೆಕ್ಕೆಗಳು ಹೊಟ್ಟೆಯ ಅರ್ಧ ಭಾಗವನ್ನು ಮಾತ್ರ ಮುಚ್ಚಿರುತ್ತವೆ. ಇದರ ಜೀವಿತಾವಧಿ 2-3 ವರ್ಷ. ಗಂಡು ನೊಣಗಳು ಮಧ್ಯಮ ಗಾತ್ರದ್ದಾಗಿದ್ದು ಹೊಟ್ಟೆಯ ತುದಿ ಮೊಂಡಾಗಿರುತ್ತದೆ. ಜೇನು ಕುಟುಂಬಗಳು ವಿಭಜನೆ ಹೊಂದುವ ಸಂದರ್ಭದಲ್ಲಿ ಮಾತ್ರ ಇವುಗಳ ಉತ್ಪತ್ತಿ ಗೂಡಿನಲ್ಲಿ ಕಂಡುಬರುತ್ತದೆ. ಹೊಸ ರಾಣಿಯ ಗರ್ಭಧಾರಣೆ ಆದ ನಂತರ ಉಳಿಯುವಂಥ ಗಂಡು ನೊಣಗಳನ್ನು ಕೆಲಸಗಾರ ನೊಣಗಳು ಕ್ರಮೇಣ ಕೊಂದು ಹೊರಹಾಕುತ್ತವೆ, ಅಥವಾ ಆ ಗಂಡು ನೊಣಗಳು ಸ್ವಾಭಾವಿಕ ಸಾವನ್ನೇ ಹೊಂದಬಹುದು. ಕೆಲಸಗಾರ ನೊಣಗಳು ಗಾತ್ರದಲ್ಲಿ ಚಿಕ್ಕದಾಗಿದ್ದು ಅವುಗಳ ಹೊಟ್ಟೆಯ ತುದಿ ಚೂಪಾಗಿರುತ್ತದೆ. ಹೊಟ್ಟೆಯ ತುದಿಯಲ್ಲಿ ಚುಚ್ಚುವ ಮುಳ್ಳುಇರುತ್ತೆ. ರೆಕ್ಕೆಗಳು ಹೊಟ್ಟೆಯನ್ನು ಪೂರ್ಣವಾಗಿ ಮುಚ್ಚಿರುತ್ತವೆ. ಕೆಲಸಗಾರ ನೊಣಗಳ ಬಾಯಿ ಹಾಗೂ ಕಾಲುಗಳು ಸೂಕ್ತ ಮಾರ್ಪಾಡುಗಳನ್ನು ಹೊಂದಿದ್ದು ಮಕರಂದ ಹಾಗೂ ಪರಾಗ ಸಂಗ್ರಹಣೆಗೆ ಸಹಾಯಕವಾಗಿರುತ್ತವೆ. ವಯಸ್ಸಿಗನುಗುಣವಾಗಿ ಕೆಲಸಗಾರ ನೊಣಗಳು ಗೂಡಿನಲ್ಲಿ ಎರೆಯನ್ನು ಕಟ್ಟುವುದು, ಗೂಡು ಕಣಗಳ ಸ್ವಚ್ಛತೆ, ಆಹಾರ ಉಣಿಸುವುದು, ನೀರು, ಪರಾಗ, ಮಕರಂದದ ಸಂಗ್ರಹಣೆ, ಗೂಡಿನ ರಕ್ಷಣೆ, ಹೊಸ ಜಾಗ ಹಾಗೂ ಆಹಾರ ಹುಡುಕುವುದು ಇತ್ಯಾದಿ ಎಲ್ಲ ಕೆಲಸ ಕಾರ್ಯಗಳನ್ನು ನಿರ್ವಹಿಸುತ್ತವೆ. ಆಹಾರ ಸಂಗ್ರಹಣೆಗೆ ತಮ್ಮ ಗೂಡಿನಿಂದ ಸುಮಾರು 1-1.5 ಕಿಲೋಮೀಟರ್ ಸುತ್ತಳತೆಯ ಪ್ರದೇಶದಲ್ಲಿ ಕೆಲಸ ಮಾಡುವ ಇವು ಸುಮಾರು 45-85 ದಿನಗಳವರೆಗೆ ಬದುಕಿರುತ್ತವೆ. ಇಲ್ಲಿಯವರೆಗೆ ಕೃಷಿ ವಾರ್ತೆ ಕೇಳಿದಿರಿ. ಈಗ ಕೇಳಿ ಯಲ್ಲಾಪುರ ಕೊಂಬಟ್ಟಿಯ ವೆಂಕಟರಮಣ, ನರಸಿಂಹ ಹೆಗಡೆ ಹಾಗೂ ಸಂಗಡಿಗರಿಂದ ಯಕ್ಷಗಾನ ಪದ. Ah ಆಗೋದು